ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಆಕಾಶವಾಣಿ ಧಾರವಾಡ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೈತರ ಅಭಿವೃದ್ಧಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರ, ಈ ಕುರಿತು ಮೊರಬದ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಯೋಗಪ್ಪ ಧಾರವಾಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೇನ್. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಇವತ್ತು ಕೃಷಿ ಒಂದು ಉದ್ಯಮವಾಗಿ ಬೆಳೆಯುವಂತಹ ಒಂದು ಮಟ್ಟಕ್ಕೆ ಬೆಳೆದು, ಆದರೆ ನಮ್ಮ ರೈತ ಬಾಂಧವರ ಒಂದು ಪರಿಸ್ಥಿತಿ ಭಾಳ ಏನು ಬದಲಾಗಿಲ್ಲ. ಇವತ್ತು ಸಣ್ಣ ಸಣ್ಣ ರೈತರು ಇನ್ನೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಏನದಿಲ್ಲ ಅಂದರೆ ವೈಜ್ಞಾನಿಕವಾಗಿ ಒಂದು ಬೆಳೆಯನ್ನು ಬೆಳೆಯುವಂಥದ್ದು, ತಳಿಯನ್ನು ಆಯ್ಕೆ ಮಾಡುವಂಥದ್ದು, ಆಮೇಲೆ ಮಾರುಕಟ್ಟೆ ಮಾಡಲಿಕ್ಕೂ ಕೂಡ ಒಂದು ಚಾಕಚಕ್ಯತೆ ಬೇಕಾದಂಥ ಅಂಥದ್ದು ಕೂಡ ಇನ್ನೂ ಎಷ್ಟೋ ಜನ ರೈತರಿಗೆ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮೊದಲು ಸಮಗ್ರ ಕೃಷಿ ಇತ್ತು, ಈಗ ಎಷ್ಟೋ ಕಡೆ ಗಳೆ ಹೊಡಿಲಿಕ್ಕೆ ಅವರಿಗೆ ಎತ್ತುಗಳಿಲ್ಲ, ಅವರು ಬೇರೆಯವ್ರ ಮೇಲೆ ಅವಲಂಬಿತ ಆಗ್ತಾರೆ, ಆಮೇಲೆ ಟ್ರ್ಯಾಕ್ಟರ್ ಮೇಲೆ ಅವರು ಕೃಷಿ ಮಾಡ್ತಾರೆ. ಒಟ್ಟಾರೆ ಕೃಷಿ ಅನ್ನೋದೇನದಲ್ಲ, ಪರಿಪೂರ್ಣವಾಗಿ ಉದ್ಯೋಗ ಅನ್ನೋದನ್ನು ಜನ ಮರೆತು ಈಗ ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನೋ ಥರ ಸುಮಾರು ರೈತ ಬಾಂಧವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಬೇಕಾದಂಥ ಇಳುವರಿ ಬರ್ತಾ ಇಲ್ಲ, ಬೇಕಾದಂಥ ಲಾಭ ಸಿಗ್ತಾ ಇಲ್ಲ. ಹೀಗಾಗಿ ಕೃಷಿ ನಿರಾಸದಾಯಕವಾಗಿ ಪರಿಣಮಿಸಿದೆ. ನಿಜವಾಗಿ ಹೇಳಬೇಕು ಅಂದರೆ ಈಗ ಆಧುನಿಕ ತಂತ್ರಜ್ಞಾನವನ್ನು ಬೆಳೆಸಿಕೊಂಡು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಸಹಕಾರ ತೆಗೆದುಕೊಂಡು ಅಲ್ಲಿ ಹೊಸ ಹೊಸ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದನ್ನು ತೆಗೆದುಕೊಂಡು ಬೆಳೀಲಿಕ್ಕೆ ಸಾಧ್ಯ ಆಯ್ತಂದರೆ ಉತ್ತಮವಾಗಿ ಬೀಜೋಪಚಾರ ಮಾಡೋದು, ಹಾಗೆಯೇ ಗೊಬ್ಬರ, ಬೇಕಾದಷ್ಟು ರಾಸಾಯನಿಕಗಳು, ಹಾಗೆಯೇ ಸಾವಯವ ಗೊಬ್ಬರ, ಅವನ್ನೆಲ್ಲ ಸರಿಯಾಗಿ ಒಂದು ವೈಜ್ಞಾನಿಕವಾಗಿ ಉಪಯೋಗ ಮಾಡಿದರೆ ಭಾಳ ಲಾಭದಾಯಕವಾಗಿ ಕೃಷಿ ಮಾಡ್ಬೋದು, ಮತ್ತು ಡಬಲ್ ಇನ್ಕಮ್ ಮಾಡೋದು ಕಡೆ ಕೂಡ ನಾವು ಲಕ್ಷ್ಯ ಹರಿಸ್ಬೋದು. ಸರ್ಕಾರದ ಒಂದು ಆಸೆ ಅದ, ಆದರೆ ಇವತ್ತು ಆಗ್ತಾ ಇಲ್ಲ. ಆಗಿತ್ತು ಅದಕ್ಕೆ ಮಧ್ಯವರ್ತಿಯಾಗಿ ಇರುವಂತಹ ಒಂದು ಉತ್ತಮವಾದ ವ್ಯವಸ್ಥೆ ಅಂತಂದರೆ ರೈತ ಉತ್ಪಾದಕ ಕಂಪನಿಗಳು. ರೈತ ಉತ್ಪಾದಕ ಕಂಪನಿಗಳು ರೈತರಿಗೆ ತುಂಬ ನೆರವಾಗೋ ನಿಟ್ಟಿನೊಳಗೆ ಹೇಗೆ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಕೈಚೆಲ್ಲಿ ಕುಳಿತಂಥ ರೈತರನ್ನು ಅವರು ಒಟ್ಟಾಗಿ ಕೂಡಿಸಿ ಎಲ್ಲರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯದ ನೋಡೋಣ ಅಂಥೇಳಿ ಒಂದು ಧೈರ್ಯವಾಗಿ ಮಾಡುವಂಥ ಒಂದು ಸಂಸ್ಥೆ. ಇವತ್ತು ಧಾರವಾಡ ಜಿಲ್ಲೆಯ ನೋಲ್ಗುಂದ ತಾಲೂಕಿನ ಮೊರಬ ಗ್ರಾಮದ ಒಬ್ಬ ಕೃಷಿ ಸಮೃದ್ಧ ರೈತರಿದ್ದಾರೆ. ಅವರು ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕರಾಗಿರೋ ಶ್ರೀ ಯೋಗಪ್ಪ ವಿ ಧಾರವಾಡ ಅವರು. ಮೊದಲು ಹೆಂಗಿತ್ತು ಪರಿಸ್ಥಿತಿ, ಈಗ ರೈತ ಉತ್ಪಾದಕ ಕಂಪನಿಗಳು ಬಂದ ಮೇಲೆ ರೈತರ ಮುಖದಲ್ಲಿ ಹೇಗೆ ಮಂದಹಾಸ ಬರ್ತಾ ಇದೆ, ಒಂದು ಆತ್ಮವಿಶ್ವಾಸ ಬರ್ತಾ ಇದೆ, ಅವನ್ನೆಲ್ಲ ತಿಳ್ಕೊಳ್ಳೋಣಂತ ನಿಮ್ಮೆಲ್ಲರ ಪರವಾಗಿ ನಮ್ಮ ಯಶಸ್ವಿ ರೈತರಾಗಿರುವಂಥ ಹಾಗೂ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಯೋಗಪ್ಪ ಧಾರವಾಡ ಅವರನ್ನು ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಯೋಗಪ್ಪ ಅವರೇ. ನಮಸ್ಕಾರ ಸರ್. ನಿಮಗೆ ಸ್ವಾಗತ. ನಮಸ್ಕಾರ ಯೋಗಪ್ಪ ಅವರೇ. ನಿಮಗೆ ನೋಡ್ರಿ, ನೀವು ಒಬ್ಬ ರೈತರಾಗಿ ನಿಮಗೆ ಅನುಭವ ಅದ, ಆಮೇಲೆ ನೀವು ಸಾಕಷ್ಟು ಕೃಷಿಯೊಳಗೆ ಓದಿದಂಥವ್ರು, ಓದಿ ಬೇರೆ ಕಡೆ ಕೆಲಸವನ್ನು ಮಾಡಿದಂಥವ್ರು, ಅನುಭವ ಇರುವಂಥವ್ರು, ಹೀಗಾಗಿ ನಾಲ್ಕು ಕಡೆ ಅಡ್ಡಾಡುತ್ತೀರಿ. ರೈತರ ಒಂದು ಸ್ಥಿತಿಗತಿಗಳು ಆಗ ಹೇಗಿತ್ತು, ಈಗ ಹೇಗೆ ಆಗ್ತಾ ಇದೆ? ನೀವು ಸಣ್ಣರಿದ್ದ ಹೆಂಗಿತ್ತು, ಈಗ ನೀವು ಬೆಳೆದು ಈಗ ನೀವು ಉತ್ಪಾದಕ ಕಂಪನಿಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ, ಈಗ ನಮ್ಮ ರೈತರ ಒಂದು ಸ್ಥಿತಿಗತಿಗಳು ಹೆಂಗದಾವು? ಈಗಿನ ರೈತರ ಸ್ಥಿತಿಗತಿಗಳು ಏನಂತಂದ್ರೆ ಸರ್, ಮೊದಲೆಲ್ಲ ಕೃಷಿ ಅವಲಂಬನೆ ಏನತ್ತು ಎತ್ತು ಮತ್ತು ಪರಿಸರ ಸ್ನೇಹಿ ಆಗಿತ್ತು. ಈಗೆಲ್ಲ ಆಧುನಿಕ ಯುಗಗಳು ಬೆಳೆದಂತೆ ಹೈಬ್ರಿಡ್ ತಳಿಗಳು ಬೆಳೆದಿರೋದ್ರಂತೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕೂಡ ಹೆಚ್ಚಾಗಿದೆ, ಮತ್ತು ಕೃಷಿ ಅನ್ನೋದು ಎಲ್ಲರಿಗೂ ಕೂಡ ಒಂದು ವ್ಯಾಪಾರ ಮನೋಭಾವ ಬಂದ್ಬಿಟ್ಟು. ಆಮೇಲೆ ಬಹಳಷ್ಟು ಯುವಕರು ಇವತ್ತಿನ ಕೃಷಿಯಲ್ಲಿ ವಿಮುಖರಾಗಕತ್ತಾರೆ. ಕಾರಣ ಯಾಕಂದ್ರೆ ಅವ್ರಿಗೆ ಲಾಭಾಂಶದ ಮತ್ತು ಅದಕ್ಕೆ ಸುಸ್ಥಿರತೆಯನ್ನು ಅವರಿಗೆ ಜೀವನ ಮಟ್ಟವನ್ನು ನಿರ್ವಹಿಸಕ್ಕೆ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಅವರು ಕೃಷಿಯಿಂದ ವಿಮುಖ ಆಗ್ತಾ ಇದ್ದಾರೆ. ಮತ್ತು ಮೊದಲಿನ ಪಾರಂಪರಿಕ ಕೃಷಿ ಈಗ ಉಳಿದಿಲ್ಲ, ಈಗೆಲ್ಲ ಆಧುನಿಕ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಕ್ಕೆ. ಯೋಗಪ್ಪ ಧಾರವಾಡ ಅವರೇ, ಅಂದರೆ ನೀವು ಕೃಷಿಕರಾಗಿಯೇ ನಿಮ್ಮ ಜೀವನವನ್ನು ಆರಂಭಿಸಿದವರು, ಕೃಷಿ ಮಾಡ್ಕೋತಾನೆ ನೀವು ಕೃಷಿಯೊಳಗೆ ಪದವಿ ಮಾಡ್ಕೊಂಡ್ರೆ, ಅಂದರೆ ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡ್ಕೊಂಡ್ರೆ. ಈಗ ನೀವು ಅಪ್ಪಾಜಿ ಬೆಳೀತಾ ಇರುವಂಥ ಕೃಷಿಯನ್ನು ನೋಡಿದ್ರಿ, ಅವಾಗ ನೀವು ಸಣ್ಣವರಿದ್ದಾಗ ಅವ್ರ ಜೊತೆ ಕೆಲಸ ಮಾಡಿರಿ, ಅವಾಗ ಇರುವಂಥ ಸಮೃದ್ಧತೆ ಈಗ ಯಾಕಿಲ್ಲ? ಈಗೆಲ್ಲ ಆಧುನಿಕ ಚಿಂತನೆಗಳು ಸರ್, ಅವಾಗಿನಂಥ ಕೌಟುಂಬಿಕ ವ್ಯವಸ್ಥೆಗಳು ಈಗಿಲ್ಲ. ಈಗೆಲ್ಲ ಓದು ಬರಹದ ಮೇಲೇ ಹೆಚ್ಚು ಅವಲಂಬನೆ ಆಗಿರೋದ್ರಿಂದ ಪೆನ್ ಆ್ಯಂಡ್ ಪೇಪರ್ ಜಾಬ್ ಜಾಸ್ತಿ ಆಗಿರೋದ್ರಿಂದ ಅವಾಗಿನ ಸಂತೃಪ್ತಿ ಜೀವನ ಈಗ ಕಾಣ್ತಾ ಇಲ್ಲ. ಕೇವಲ ಶಿಕ್ಷಣ ಅಂತಂದ್ರೆ ಓದು ಬರಹ ಮತ್ತು ನೌಕರಿ ಅನ್ನತಕ್ಕಂಥ ಮನೋಭಾವ ಎಲ್ಲರಿಗೂ ಬಂದ್ಬಿಟ್ಟಿದೆ. ಸ್ವಾವಲಂಬಿಯಾದ ಜೀವನವನ್ನು ಸಾಗಿಸ್ಲಿಕ್ಕೆ ಇವತ್ತು ಯಾವ ರೈತರು ಕೂಡ ಮುಂದಾಗ್ತಾ ಇಲ್ಲ. ಮತ್ತು ಅದಕ್ಕಾದರೂ ಆ ಸರ್ಕಾರದ ಅನೇಕ ಯೋಜನೆಗಳು ಕಾರಣಗಳಿರ್ಬೋದು, ಬೇರೆ ಬೇರೆ ವಿಚಾರಗಳು ಅಲ್ಲಿ ಬರ್ತಾ ಇರ್ಬೋದು. ಅಂದರೆ ಯೋಗಪ್ಪ ಅವರೇ, ಮೊದಲು ನೋಡ್ರಿ ಸಾಕಷ್ಟು ಎತ್ತುಗಳಾಯಿತು, ಈಗ ಅವುಗಳನ್ನು ಸಾಕೋರು ಇಲ್ಲ. ಆದರೆ ಈಗ ಒಬ್ಬ ಕೃಷಿಕರಾಗಿ ಹೇಳಿ, ನೀವು ದನಗಳ ಒಂದು ಸಾಕೋದ್ರಿಂದ ಹೇಗೆ ಅದು ಸಾವಯವವಾಗಿ ಅದು ನಮ್ಮ ಹೊಲಕ್ಕೆ ಒಂದು ಬಂಗಾರ ಆಗಿ ಬರ್ತದೆ, ಅದರಿಂದ ನಾವೇನು ಕಳ್ಕೊತಾ ಇದ್ದೀವಿ? ಕೃಷಿ ಅಂದರೆ ಎತ್ತುಗಳು ಸಾಕು ಪ್ರಾಣಿಗಳು ಇಲ್ಲದ ಕೃಷಿನೇ ಇಲ್ಲ ಸರ್. ಆ್ಯಕ್ಚುಲಿ ಅಂದರೆ ಟ್ರ್ಯಾಕ್ಟರ್ಗಳಿಂದ ಹಾಕಿದರೆ ಅದ್ರ ಸಗಣಿ ಹಾಕಲ್ಲ, ಟ್ರ್ಯಾಕ್ಟರ್ ಹೊಗೆಯನ್ನು ಬಿಡ್ತದೆ, ಪರಿಸರವನ್ನು ಮಾಲಿನ್ಯನ್ನು ಮಾಡ್ತೈತೆ. ಬಟ್ ನಮ್ಮಲ್ಲಿ ಎತ್ತು ಅಥವಾ ಬೇರೆ ಆಕಳುಗಳು ಎಮ್ಮೆಗಳು ಇರೋದ್ರಿಂದ ಆ ರೈತನಿಗೆ ಬೇಕಾದಂಥ ಹಾಲುಗಳನ್ನು ನಾವು ಅದನ್ನು ಪಡಿಬೋದು. ಅದ್ರ ಹಾಕಿರ್ತಕ್ಕಂಥ ಮೊಲ ಏನು ಸಗಣಿ ಬರ್ತೈತಲ್ಲ, ಅದನ್ನು ಹೊಲಗಳಿಗೆ ಬಿಡೋದ್ರಿಂದ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆ ಕೂಡ ಹೆಚ್ಚಾಗ್ತೈತೆ. ಹೀಗಾಗಿ ಸಾವಯವ ಕೃಷಿಗಳನ್ನು ಅಥವಾ ನಾವು ಸಮಗ್ರ ಕೃಷಿಗಳನ್ನು ಮಾಡಬೇಕಂದ್ರೆ ಎತ್ತುಗಳು ಅನಿವಾರ್ಯ. ಆದರೆ ಈಗಿನ ಯುವಕರು ಅದನ್ನು ವಿಮುಖ ಹಾಕಾಕತ್ತಾರೆ. ಕಾರಣ ಏನಂತಂದ್ರೆ ಈಗ ಎಲ್ಲರೂ ತೀರ್ವ ವೇಗವಾಗಿ ಬೆಳೆಯುವಂಥ ಮನೋಭಾವ ಇರೋದ್ರಿಂದ ಆ ಥರ ಆಗು. ಆದರೆ ಅನಿವಾರ್ಯವಾಗಿ ಎತ್ತುಗಳೇ ಬೇಕೇ ಬೇಕು. ಯಾಕಂದ್ರೆ ಏನೋ ಹೆಂಗೋ ಮಾಡ್ಯಾನಂದ್ರೆ ಎಡಿ ಹೊಡ್ಯಾಕಾದರೆ ಎತ್ತುಗಳು ಬೇಕೇ ಬೇಕಲ್ಲ ಸರ್. ನಡಿ ಅಂತರ್ ಬೇಸಾಯ ಅಂತ ಏನು ಮಾಡ್ತಾರಲ್ಲ, ಅಂತರ್ ಬೇಸಾಯ ಮಾಡೋಕ್ಕೆ ಎಡಿ ಹೊಡ್ಯಾಕೆ ಎತ್ತುಗಳು ಬೇಕೇ ಬೇಕು. ಅವ್ನು ಟ್ರ್ಯಾಕ್ಟ್ರಲ್ಲಿ ಬಿತ್ತಬೋದು, ಹರಗ್ಬೋದು, ಅದು ಬೆಳೆ ದೊಡ್ಡದಾದಂಗೆ ಅದನ್ನು ನಿರ್ವಹಿಸಿ ಮಾಡೋದನ್ನು ಎತ್ತಿಲ್ಲದೆ ಮನುಷ್ಯನ ಇದೇ ಇಲ್ಲರಿ ಸರ್. ಸರಿಯಾದ ಮಾತು ಹೇಳಿದ್ರಿ ಯೋಗಪ್ಪ ಧಾರವಾಡ ಅವರೇ. ನೋಡ್ರಿ, ನೀವು ಈಗ ಕೃಷಿ ಡಿಪ್ಲೊಮಾ ಓದು ಮುಗಿಸ್ಕೊಂಡಿದ್ದೀರಿ ಅಲ್ಲ, ಆಮೇಲೆ ಈಗ ನಿಮ್ಗೆ ಕೇಂದ್ರ ಸರ್ಕಾರದ ಹೊಸ ಒಂದು ಪರಿಕಲ್ಪನೆ ಸುಮಾರು ವರ್ಷಗಳಿಂದ ಚಾಲ್ತಿ ಒಳಗದ, ರೈತರೇ ಒಂದು ಉತ್ಪಾದಕ ಕಂಪನಿಗಳನ್ನು ಯಾಕೆ ಮಾಡಬಾರ್ದು ಅಂತೇಳಿ. ಸಾಕಷ್ಟು ಕಡೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ರೈತ ಉತ್ಪಾದಕ ಕಂಪನಿಗಳಂದ್ರೆ ಏನು, ಹೇಗೆ ಇವು ರೈತರಿಗೆ ಸ್ನೇಹಪರಿಯಾಗಿ ಇರ್ತಾವೆ ಅಂತೇಳಿ. ಈಗ ನೀವು ಓದ್ಬೇಕಾದ್ರೆ ನೀವೆಲ್ಲ ಮಾಹಿತಿ ತಿಳ್ಕೊಂಡ್ರಿ. ಒಂದು ಕಂಪನಿ ಶುರು ಮಾಡಬೇಕು ಅಂತಂದ್ರೆ ನಾವು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗ್ತದೆ. ಏನೇನು ಮಾಹಿತಿಯನ್ನು ತಾವು ಸಂಗ್ರಹ ಮಾಡಿ ರೈತ ಉತ್ಪಾದಕ ಕಂಪನಿ ನಮ್ಮ ಊರೊಳಗೆ ಬೇಕು ಅಂತ ನೀವು ವಿಚಾರ ಮಾಡಿದ್ರಿ ಅಂದರೆ? ನಾನು ಸರ್, ನಾನೇ ಕೆಲಸ ಇದ್ಮೇಲೆ ರೈತರಿಗೊಂದು ಇದರಲ್ಲಿ ಇರೋದ್ರಿಂದ ನಾನು ರೈತರುಗಳನ್ನು ಒಗ್ಗೂಡಿಸಿ ಒಂದು ಅದೊಂದು ಪ್ರಾಫಿಟ್ ಅಂದ್ರೆ ಲಾಭಾಂಶ ಇರುವಂಥ ಕಂಪ್ನಿಗಳನ್ನು ಮಾಡ್ಕೋಬೇಕಂತೇಳಿ ವಿಚಾರ ಮಾಡಿದಾಗ, ಒಬ್ಬ ರೈತ ಸಂಘಟಿತ ಆಗದೇ ಇದ್ದರೆ ಯಾವ ವ್ಯವಸ್ಥೆಗಳು ನಮ್ಮನ್ನು ಗುರುತಿಸಕ್ಕೆ ಆಗೋದಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಮ್ಮೂರಲ್ಲಿರ್ತಂಥ ಎಲ್ಲ ಪ್ರಮುಖರನ್ನು ನಾವು ಸೇರಿಸಿಕೊಂಡು ರೈತರನ್ನು ಸೇರಿಸಿಕೊಂಡು ಹೀಗೊಂದು ರೈತ ಉತ್ಪಾದಕರ ಕಂಪ್ನಿಯನ್ನು ಮಾಡೋಣ ಅಂತ ತಿಳ್ಕೊಂಡು ಕೇಳಿದಾಗ ಅವರೆಲ್ಲ ನಮಗೆ ಸ್ವಯಂ ಪ್ರೇರಿತವಾಗಿ ಒಂದು ಸ್ಫೂರ್ತಿದಾಯಕರ ಮಾತುಗಳನ್ನು ಹೇಳಿ ಮಾಡಿದರು. ಇಲ್ಲ, ನೀವು ಮಾಡೋದಾದ್ರೆ ಅನುಕೂಲ ಆಗ್ತದೆ ಅಂತ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಆ ಥರ ಮಾಡಿ ಈ ರೈತರನ್ನು ಒಂದು ಒಗ್ಗಟ್ಟಿಸ್ಬೇಕಂದ್ರೆ ಅಂದರೆ ಕೋಆಪರೇಟಿವ್ ಸೊಸೈಟಿಯನ್ನು ಹೊರತುಪಡಿಸಿ ಇದೊಂದು ಲಾಭದ ಅಂಶ ಕಂಪ್ನಿಗಳನ್ನು ಈಗ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಯೋಜನೆ ಕೂಡ ರೈತರ ಆದಾಯವನ್ನು ದ್ವಿಗುಣ ಮಾಡ್ಬೇಕಂತಕ್ಕಂಥ ಮನೋಭಾವ ಐತಿ. ಅದಕ್ಕಾಗಿ ಒಬ್ಬ ವ್ಯಾಪಾರಸ್ಥ ಬೇರೆದವ ಅಥವಾ ಫ್ಯಾಕ್ಟ್ರಿಯ ಮಾಲಕ ನಮ್ಮ ರೈತರ ಹತ್ರ ಬಂದರೆ ನಿಮ್ಮ ಏನು ಉತ್ಪನ್ನಗಳನ್ನು ಬೆಳಿತೀರಿ, ನಾವು ಮಾರ್ಕೆಟಿಗೆ ತೊಗೊಂಡು ಹೋಗಕ್ಕೆ ಸಾಧ್ಯ ಐತೆ ಅಂತಕ್ಕಂಥ ಒಂದು ವಿಚಾರ ಇದ್ದಾಗ ರೈತರ ಒಗ್ಗೂಡುವಿಕೆ ಮತ್ತು ಸಂಘಟನೆ ಅವಶ್ಯವಾಗಿ ಬೇಕು ನಮಗೆ ಅನ್ನಿಸ್ತು. ಆ ದಿಶೆಯಲ್ಲಿ ನಾವು ರೈತ ಉತ್ಪಾದಕ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ವಿ. ಯೋಗಪ್ಪ ಧಾರವಾಡ ಅವರೇ, ಸಾಮಾನ್ಯವಾಗಿ ಆರ್ಥಿಕ ಒಂದು ಸಹಕಾರ ಸಂಘಗಳ ಜನರಿಗೆಲ್ಲ ಬಹಳ ಪರಿಚಯ. ಏನಾದರೂ ದುಡ್ಡಿನ ತೊಂದರೆ ಆದಾಗ ಸಾಲ ತೆಗೆದುಕೊಳ್ಳಕ್ಕೆ ಆಗಲಿ ಅಥವಾ ನಮಗೆ ಇವತ್ತಿನ ದುಡ್ಡು ನಾಳೆ ನಮಗೆ ಒಂದು ಸಹಕಾರ ಆಗಲಿ ಅನ್ನೋ ಉದ್ದೇಶಕ್ಕೆ ಪಿಗ್ಮಿ ತುಂಬುವಂಥದ್ದು, ಎಫ್ ಡಿ ಇಡುವಂಥದ್ದು, ಇದಕ್ಕೆ ಬ್ಯಾಂಕುಗಳು ಅಥವಾ ಈ ಸಹಕಾರ ಸಂಘಗಳು ಅವರಿಗೆ ಬಹಳ ವರದಾನ. ಆ ನಿಟ್ಟಿನೊಳಗೆ ಸಮಗ್ರವಾಗಿ ಕೃಷಿಕರ ಅಭಿವೃದ್ಧಿಗೋಸ್ಕರ, ಯಾಕಂದರೆ ಅವರು ಬೆಳಿಬೇಕಾದ್ರೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ತೊಗೊಳ್ಬೇಕು, ಹಾಗೆಯೇ ನ್ಯಾಯಯುತ ಬೆಲೆಯೊಳಗೆ ರಾಸಾಯನಿಕ ಗೊಬ್ಬರಗಳನ್ನು ತಗೊಳಕ್ಕಾಗಬೇಕು, ಆಮೇಲೆ ಅವುಗಳ ನಿರ್ವಹಣೆ ಮಾಡಿ ನಂತರ ವೈಜ್ಞಾನಿಕವಾಗಿ ಬೆಳೆದು ಮಾರುಕಟ್ಟೆಗೆ ಹೋದಾಗ ಕೂಡ ಅವರಿಗೆ ಒಂದು ಪೈಪೋಟಿಯುಕ್ತವಾದ ಬೆಲೆ ಬರಬೇಕು. ಇದೆಲ್ಲ ಆಗಬೇಕು ಅಂತಂದರೆ ಅದು ಒಬ್ಬರಿಂದ ಮಾಡೋ ಕೆಲಸ ಅಲ್ಲ ಅನ್ನೋದು ರೈತರಿಗೆ ಸಾಕಷ್ಟು ಗೊತ್ತಾಗಿದೆ. ಈಗ ನೀವು ಆರಂಭಿಕವಾಗಿ ಈ ಒಂದು ರೈತ ಉತ್ಪಾದಕ ಕಂಪನಿ ಶುರು ಮಾಡ್ಬೇಕಂದಾಗ ಅವ್ರ ಪ್ರತಿಕ್ರಿಯೆ ಹೆಂಗಿತ್ತು ನಿಮ್ಮೂರೊಳಗೆ? ರೈತರೇ ಪ್ರಾರಂಭಿಕವಾಗಿ ನಮ್ಗೆ ಸಹಕಾರ ಕೊಟ್ರೆ ಹಿಂಗೆ ಹಿಂಗೆ ರೈತ ಉತ್ಪಾದಕರ ಕಾನ್ಸೆಪ್ಟನ್ನು ನಮಗಲ್ಲಿ ಇನ್ನೂ ಪ್ರಾರಂಭ ಆಗಿದ್ದಿಲ್ಲ. 2020 ನಾವು ಕೋವಿಡ್ ಟೈಮ್ನಲ್ಲಿ ಸ್ವಲ್ಪ ನಿರ್ಣಯ ತಗೊಂಡು ನಮ್ಮ ಸಮಾನ ಮನಸ್ಕರನ್ನು ನಾವು ಸೇರಿಸಿ ಹಿಂಗೊಂದು ಉತ್ಪಾದಕರ ಕಂಪನಿ ಮಾಡೋಣ ಅಂತೇಳಿ, ಆಮೇಲೆ ನಮ್ಮ ಮೇಲೆ ಒಂದು ವೈಯಕ್ತಿಕ ಭರವಸೆಯಿಂದ ನೀ ಏನು ಮಾಡ್ತೀವಿ ನಾವು ಮಾಡೋ ಸಹಕಾರ ಕೊಡ್ತೇವೆ ಅಂತಕ್ಕಂಥ ಮನೋಭಾವ ಅಂದರೆ ನಮ್ಮ ಹಳ್ಳಿ ಮೊರೊಬ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಪರಿಚಯಸ್ಥರು ಎಲ್ಲರೂ ಅದಕ್ಕೆ ನಂಗೆ ಸಹಕಾರ ಕೊಟ್ಟರು. ಆ ಪ್ರಕಾರ ನಾವು ಪ್ರಾರಂಭ ಒಂದೇ ವರ್ಷ 230 ಸದಸ್ಯರನ್ನ ಮಾತ್ರ ಅಲ್ಲಿ ನೋಂದಣಿ ಮಾಡ್ಕೊಳ್ಳೋಕೆ ನಮಗೆ ಸಾಧ್ಯವಾಯಿತು. ಬಟ್ ಅವ್ರ ಜೊತೆ ನಮ್ಮ ನಿರಂತರವಾಗಿ ಸಂಪರ್ಕದಲ್ಲಿ ಇರೋರನ್ನು ಮಾತ್ರ ನಾವು ಅಲ್ಲಿ ಸದಸ್ಯತ್ವವನ್ನು ಮಾಡಿಕೊಂಡಿದ್ವಿ. ಕುಟುಂಬದ ಎಲ್ಲ ಸದಸ್ಯರು ಮೆಂಬರ್ ಆಗ್ಬೋದು ಅಂದ್ರೆ? ಆಗ್ಬೋದು ಸರ್, ಯಾರಾದರೂ ರೈತರಲ್ಲಿ ಸದಸ್ಯರು ಆಗ್ಬೋದು. ಸುಮಾರು ಈಗ 2-3 ವರ್ಷದಿಂದ ನೀವು ತುಂಬಾ ಯಶಸ್ವಿಯಾಗಿ ರೈತ ಉತ್ಪಾದಕ ಕಂಪನಿ ನಡೆಸ್ತಾ ಇದ್ದೀರಿ. ಹಾ ಸರ್, ನಾವು 2020 ನಮ್ಮ ನೋಂದಣಿ ಆಗಿದೆ ಸರ್. ನಮ್ದು ಕಂಪನಿ ಆಕ್ಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಮೊರಬಂತನ ಮಾಡಿದ್ದೇವೆ. ಯೋಗಪ್ಪ ಧಾರವಾಡ ಅವರೇ, ಈಗ ರೈತರ ಒಂದು ಮನೋಭಾವ ಏನಿದೆ ಅಲ್ಲ, ಒಂದು ಉತ್ಪಾದಕ ಕಂಪನಿಗೆ ಬಂದ ಮೇಲೆ ಏನು ಹೇಳ್ತಾರೆ ಉತ್ಪಾದಕ ಕಂಪನಿ ಸದಸ್ಯರಾದವರು, ಹೇಗೆ ತಮ್ಮ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾರೆ ನಿಮ್ಮ ಕಡೆ ಬಂದಾಗ? ಇಲ್ಲ, ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕ ಇದ್ದವ್ರು ಸರ್, ಏನೆಲ್ಲ ಅವರೆಲ್ಲ ಬರ್ತಾರೆ, ಆಮೇಲೆ ಅವ್ರಿಗೆ ಬೇಕಾದ ಪರಿಕರಗಳನ್ನ ನಮ್ಮ ಕಡೆ ಡಿಮ್ಯಾಂಡ್ ಮಾಡ್ತಾರೆ, ನಮ್ಗೆ ಇಂಥದ್ದು ಬೇಕಾಗಿದ್ದು ತರಿಸ್ಕೊಡ್ತೀನಿ ನಾನು. ಉದಾಹರಣೆ ಟಾರ್ಪ್ಲೇನ್ ಇರ್ಬೋದು, ಬೇರೆ ಬೇರೆ ಸ್ಪರ್ಧಾ ಮಾರುಕಟ್ಟೆಗಳಲ್ಲಿ ಏನು ರೇಟ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಕೇಳಿದಾಗ ಆಯಿತು ನಮ್ಮಲ್ಲಿ ಚೀಪ್ ಆಗ್ತೈತಿ ಇದನ್ನ ತರಿಸಂತೇಳಿ ಕೃಷಿ ಪರಿಕರಗಳಿಗೆ ಸಂಬಂಧಪಟ್ಟಾಗ ತಂದಿದ್ದಕ್ಕೆ ಅವ್ರ ಇದರಲ್ಲಿ ನಾ ಕಡಿಮೆ ದರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸಂತೃಪ್ತಿ ಮನೋಭಾವ ಅವ್ರು ವ್ಯಕ್ತಪಡಿಸಿ ಹೋಗ್ತಾರೆ. ಇದು ನಮ್ಗೆ ತಗೊಂಡಿದ್ದಕ್ಕೆ ಅನುಕೂಲ ಆಯಿತು ಇದೊಂದಂತ. ಈಗ ರೈತ ಉತ್ಪಾದಕ ಕಂಪನಿಗಳು ಅಂತಂದ್ರೆ ಈ ಬರೋ ಲಾಭ ರೈತರಿಗೆ ಹಂಚಬೇಕು, ರೈತರ ಜೊತೆಗೆ ಇರಬೇಕು ಅಂತ ಅಂದರೆ ಅದು ಹೊರಗಡೆ ಹೋಗಬಾರ್ದು. ಗೊಬ್ಬರದ ಅಂಗಡಿಗೆ ಹೋಗಿ ಗೊಬ್ಬರ ತರ್ತಾರೆ, ರಾಸಾಯನಿಕ ಗೊಬ್ಬರಗಳನ್ನು ಅವ್ರು ಹೇಳಿದ್ದೇ ರೇಟ್ ಅಲ್ಲ. ಆದರೆ ಈಗ ರೈತ ಉತ್ಪಾದಕ ಕಂಪನಿಗಳಲ್ಲಿ ಏನಾಗ್ತದೆ, ಖಂಡಿತ ಕಡಿಮೆ ಆಗ್ತದೆ. ಈ ಹೊರಗಡೆ ಮಾರುಕಟ್ಟೆ ಮತ್ತು ನಿಮ್ಮ ರೈತ ಉತ್ಪಾದಕ ಕಂಪನಿಗಳಲ್ಲಿ ಹೇಗೆ ರೈತ ಉತ್ಪಾದಕ ಕಂಪನಿಗಳು ಒಂದು ಬೆನ್ನೆಲುಬಾಗಿ ರೈತರಿಗೆ ಸಹಾಯಕ ನಿಲ್ತಾವೆ? ಇದೊಂದು ರೈತರೇ ಮಾಡಿರತಕ್ಕಂಥ ಸಂಸ್ಥೆ ಸರ್. ಈ ರೈತರೇ ಮಾಡಿದಂತಕ್ಕಂಥ ಸಂಸ್ಥೆಯಿಂದ ಏನಾಗ್ತೈತಿ, ರೈತ ತನಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳಬಲ್ಲ ಇಲ್ಲಿ. ಬಟ್ ಬೇರೆ ಅಂಗಡಿಗಳಿಗಾದ್ರೆ ಅವ್ರಿಗೆ ಏನಾದ್ರು ಲಿಂಕೇಜ್ ಆಗಲಿ ಅಥವಾ ಅವ್ನ ಕಡೆ ಇರುವಂಥ ಪುಷ್ ಮಾಡೋದಂತಾಗಲಿ ಏನೂ ವ್ಯವಸ್ಥೆ ಇಲ್ಲ. ಉದಾಹರಣೆಗೆ ಯಾವ ಪರಿಕರ ಬೇಕೋ ಅದನ್ನು ಸ್ವಯಂ ಪ್ರೇರಿತವಾಗಿ ತಗೊಳ್ಳುವಂಥ ವ್ಯವಸ್ಥೆ ಇಲ್ಲಿ ಮಾಡ್ತೈತಿ. ಬಟ್ ನಮ್ಮಲ್ಲಿ ಆಡಳಿತ ಮಂಡಳಿ ಇರೋದರಿಂದ ತಂದಿರತಕ್ಕಂಥ ದುಡ್ಡಿಗೆ ಖರ್ಚು ವೆಚ್ಚಗಳನ್ನು ಮಾಡಿ ಮಿನಿಮಮ್ ಮಾರ್ಜಿನ್, ಅದೇ ರೈತರಿಗೆ ನಾಳೆ ನಾವು ಡಿವಿಡೆಂಡ್ ಇದ್ರೆ ಇದ್ರ ಖರ್ಚು ವೆಚ್ಚಗಳನ್ನು ನಿಭಾಯಿಸೋಕ್ಕೆ ಎಷ್ಟು ಇಟ್ಕೋಬೇಕು ಅಷ್ಟೇ ಇಟ್ಕೊಂಡು ಮಾತ್ರ ನಾವು ರೈತರಿಗೆ ಹಂಚ್ತೇವೆ. ಅನವಶ್ಯಕವಾಗಿ ಹೆಚ್ಚುವರಿ ದರಗಳನ್ನು ಅವರು ಇದು ಹಾಕಿ ಏನೂ ಮಾಡುವುದಿಲ್ಲ. ಈಗ ಒಂದು ರೈತ ಉತ್ಪಾದಕ ಕಂಪನಿಗಳೊಳಗೆ ನಾವು ಮೆಂಬರ್ ಆಗಬೇಕು ಅಂಥೇಳಿ ಹೊಸಬರು ವಿಚಾರ ಮಾಡಿದ್ರಂದ್ರೆ ಈಗ ಏನು ನೀವು ಅವರಿಗೆ ಕಂಡೀಷನ್ ಹಾಕ್ತೀರಿ, ಯಾವ ರೀತಿ ಅಲ್ಲಿ ಮೆಂಬರ್ ಆಗಬೇಕು, ಹೇಗೆ ಅದರ ಉಪಯೋಗ ತೆಗೆದುಕೊಳ್ಬೇಕು ಅನ್ನೋದನ್ನು ಅವ್ರಿಗೆ ಒಂದು ತರಬೇತಿ ನೀಡಬೇಕಲ್ಲ. ರೈತ ಉತ್ಪಾದಕ ಕಂಪನಿ ನಮ್ಮ ಕಂಪನಿ ಇದು, ನಾವು ಏನಾದ್ರು ಬೇಕಾದ್ರೆ ಬರಬೇಕು ಅಂತೇಳಿ ಈ ಥರ ಹೊಸ ಒಂದು ಸದಸ್ಯರನ್ನ ಸೇರಿಸ್ಕೊಂಡ ನಂತರ ಅವ್ರಿಗೆ ತರಬೇತಿ ಅದೆಲ್ಲ ನೀಡುವ ವ್ಯವಸ್ಥೆ ಇದೆ ಅನ್ನೋದು ಏನು ತರಬೇತಿ ಕೊಡ್ತೀರಿ? ಸಂಬಂಧಪಟ್ಟಂಗೆ ನಾವು ರೈತರ ಸದಸ್ಯರಿಲ್ಲಿ ಸದಸ್ಯತ್ವ ಆಗ್ಬೇಕಂತಂದ್ರೆ ಅವ್ರಿಗೆ ಹೇಳ್ತೇವೆ, ಸ್ಥಳೀಯವಾಗಿ ಅವ್ರ ರಹವಾಸಿ ಆಗಿರಬೇಕು ಆ ಗ್ರಾಮದ್ದು. ಸಂಪೂರ್ಣ ಸರ್ಕಾರದ ನಿಯಮಾನುಸಾರ ಅವರು KYC ಅಂದ್ರೆ ಅವನ ಡಾಕ್ಯುಮೆಂಟ್ಸ್ ಬೇಕು, ಆಧಾರ್ ಕಾರ್ಡ್ ಆಗಲಿ ಅಥವಾ FID ನಂಬರ್ ಆಗಲಿ ಅಥವಾ ಭೂಮಿ ಇಲ್ಲದೆ ಇದ್ದವರಂತ ಮನುಷ್ಯ ಆಗಿದ್ರೆ ಅವನ ಆಧಾರ್ ಕಾರ್ಡ್ ಮೇಲೆ ರಹವಾಸಿಯಾಗಿ ಅವನು ತಗೊಂಡಿರ್ಬೇಕು ಸರ್. ಈ ತರ ಇದ್ರೆ ನಾವು ಒಂದು ಸದಸ್ಯವನ್ನು ಮಾಡ್ಕೊಂತೀವಿ. ಆಮೇಲೆ ಸಂಬಂಧಪಟ್ಟಂಗೆ ನಾವು ರೈತರದ ತರಬೇತಿಗಳು ಬಂದರೆ ನಮ್ಮ KVK ಕೃಷಿ ವಿಜ್ಞಾನ ಕೇಂದ್ರಕ್ಕಾಗಲಿ, ಬೇರೆ ಬೇರೆ ರೈತರು ಯಾರ್ಯಾರ ಸಂಘಟನೆಗಳು ಬಂದು ತರಬೇತಿ ಕೊಡೋದು ಅಂತ ವಿಚಾರ ಬಂದಾಗ ರೈತರನ್ನ ನಾವು ಸಂಘಟನೆ ಮಾಡಿ ಅವರು ಸೂಕ್ತವಾದ ತರಬೇತಿಗಳನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ. ಈಗ ನೀವು ರೈತ ಉತ್ಪಾದಕ ಕಂಪನಿಯನ್ನು ತೆಗೆದ್ರಿ, ನೀವು ಸ್ವಯಂ ಉದ್ಯೋಗ ಮಾಡ್ತಿದ್ರಿ ಮೊದಲು, ನೀವು ಅಂದರೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ರಿ, ಈ ರೈತ ಉತ್ಪಾದಕ ಕಂಪನಿ ಮಾಡಿದ್ಮೇಲೆ ನಿಮ್ಗೆ ಯಾವ ರೀತಿಯ ಒಂದು ಸಮಾಧಾನದ ಮತ್ತು ರೈತರ ಜೊತೆಗೆ ಮಾತಾಡುವಂಥದ್ದು, ರೈತರಿಗೆ ಒಂದು ಮಾಹಿತಿ ಕೊಡುವಂಥದ್ದೇನು ಅವಕಾಶ ಸಿಕ್ಕದಲ್ಲ, ನಿಮ್ಗೆ ಹೆಂಗೆ ಅದೊಂಥರ ಸಮಾಧಾನ ನೀಡಿದೆ, ಮತ್ತೆ ಆ ಯಶಸ್ಸು ನಿಮ್ಗೆ ಕುಂದ ಮೇಲೆ ಕಾಣ್ತದಲ್ಲ, ಹೆಂಗೆ ಏನು ಹಂಚ್ಕೊಳ್ಬೋದು ಆ ಅನುಭವನ? ಹಾಂ ಮಾಡ್ಬೋದು ಸರ್. ಏನಂತಂದ್ರೆ ನಾವು ರೈತ ಉತ್ಪಾದಕರ ಸ್ಥಳೀಯವಾಗಿ ಏನು ಒಂದು ಸ್ಪರ್ಧಾ ಮಾರುಕಟ್ಟೆ ಇತ್ತು, ಆ ಮಾರುಕಟ್ಟೆಗೆ ತಕ್ಕಂಗೆ ರೈತರಿಗೆ ಯೋಗ್ಯವಾದ ಸೇವೆಯನ್ನು ನೀಡಿದೆ. ನಿಮ್ಮ ಸರ್ಕಾರದ ವಿವಿಧ ಯೋಜನೆಗಳನ್ನು ಸಂಬಂಧಪಟ್ಟ ಫಲಾನುಭವಿಗಳು ಮುಟ್ಸನ್ನತಕ್ಕಂಥ ಆತ್ಮತೃಪ್ತಿ ನಮ್ಮಲ್ಲಿದೆ ಸರ್. ನಾವು ಯಾವುದೇ ಒಂದು ಯೋಜನೆ ಹೇಳಬಹುದು, ಬೇರೆ ಬೇರೆ ಲೈವ್ಹುಡ್ ಸ್ಟಾಕಿಗೆ ಸಂಬಂಧಪಟ್ಟಂಗೆ ಇದಿರ್ಬೋದು, ಬೇರೆ ಬೇರೆ ತರಬೇತಿ ಇರ್ಬೋದು, ಈ ಥರ ಅವುಗಳನ್ನು ಮಾಡಿಕೊಟ್ಟಕ್ಕಂಥ ಸಂತೃಪ್ತ ಮನೋಭಾವ ಇದೆ. ಮತ್ತು ಸರ್ಕಾರದ ಯೋಜನೆಗಳಾದ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನೇನೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾರೆ, ಅದನ್ನು ನಮ್ಮ ಸಂಸ್ಥೆಯಿಂದ ಮಾಡಿರ್ತಕ್ಕಂಥ ಸಂತೃಪ್ತ ಭಾವ ನಮಗಿದೆ. ಆ ರೈತರ ಉತ್ಪನ್ನವನ್ನು ಆ ಸರ್ಕಾರದ ಯೋಜನೆಯಲ್ಲಿ ಮುಟ್ಟಿಸಿರ್ತಕ್ಕಂಥ ಸಂತೃಪ್ತ ಭಾವ ನಮ್ಮಲ್ಲಿದೆ. ನೋಡ್ರಿ, ರೈತರು ಒಂದು ಸಂಘ ಮಾಡಿಕೊಂಡು ಒಂದು ಉತ್ಪಾದಕ ಕಂಪನಿ ಕಟ್ತಾರಂದ್ರೆ ಸರ್ಕಾರನೂ ಸಹಾಯ ಮಾಡ್ತದೆ, ನಬಾರ್ಡ್ ಅಂತ ಸಂಸ್ಥೆಗಳು ಸಹಾಯ ಮಾಡ್ತಾವೆ, ಆಮೇಲೆ ಸ್ವಯಂ ಸೇವಾ ಸಂಘಗಳು ಕೂಡ ಸಾಕಷ್ಟು ಮುಂದೆ ಬರ್ತಾವೆ ಸಹಾಯ ಮಾಡಲಿಕ್ಕೆ. ಈಗ ಅವರ ಒಂದು ಪ್ರತಿಕ್ರಿಯೆ ಹೇಗೆ, ನಿಮಗೆ ಅವರು ಬೆನ್ನೆಲುಬಾಗಿ ನಿಂತಾರ, ನಿಮ್ಮ ಒಂದು ಸಹಕಾರ ಸಂಘದ ಒಂದು ಏನಿದೆಲ್ಲ ಉತ್ಪಾದಕ ಕಂಪನಿಯ ಒಂದು ಸದೃಢತೆಗೆ ಯಾವ ರೀತಿ ನೆರವು ಮಾಡ್ಯಾರ ಅವರು? ಅವರು ಸರ್ಕಾರದ ಯೋಜನೆಯಲ್ಲಿ ನಮ್ಮ ನಬಾರ್ಡ್ ಪ್ರಾಯೋಜಕದಿಂದ ಆಗಿ ನಮ್ಮ ಸ್ಥಳೀಯ ಸಂಸ್ಥೆಯಾದ NGO ಅಂತ ಏನೈತಿದ್ರೆ ನಮ್ಮಲ್ಲಿ, ಅವರು ಸ್ಕೋಪ್ ಸಂಸ್ಥೆಯಿಂದ ನಮ್ಗೆ ಪ್ರಾಯೋಜಕತ್ವವಾದ ಇದು ನಮ್ಮ ಸಂಸ್ಥೆ ಆಗಿದೆ. ಅವ್ರು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ನಮಗೆ ಮುಟ್ಸಿಗೆ, ಅದು AIF ಇರ್ಬೋದು, NLM ಇರ್ಬೋದು, ಬೇರೆ ಬೇರೆ ಸ್ಕೀಮ್ಗಳು, ಯಾರು ಅವ್ರಿಗೆ ಆಸಕ್ತಿ ಅಂತಾರೆ ಅವ್ರಿಗೆ ಅದನ್ನು ಮುಟ್ಸುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಗೆ ಹಣಕಾಸಿನ ನೆರವಿರ್ಬೋದು, ತರಬೇತಿ ಇರ್ಬೋದು, ನಾವು ಮಂಗಳೂರು ಬರ್ಡ್ ಟ್ರೈನಿಂಗ್ ಮಟ್ಟ ನಮ್ಮನಲ್ಲಿ ಅವ್ರಿಗೆಸಿದ್ದಾರೆ, ನಮ್ಮನ್ನೆಲ್ಲ ಬೇರೆ ಬೇರೆ CFTRI ಟ್ರೈನಿಂಗ್ ಮೈಸೂರಿನಲ್ಲಿ ಮಾಡಿದ್ದೀವಿ. ಯುಗಪ್ಪ ಧಾರವಾಡವ್ರೆ, ದಾಸ್ತಾನು ಭಾಳ ಮುಖ್ಯ. ಇವತ್ತು ಏನಾದರೂ ಮಳೆಗಳು ಭಾಳ ಆಯ್ತು ಅಂದ್ರೆ ಅವಾಗ ಒಂದು ಸಮಸ್ಯೆ ಆಗ್ತದೆ. ಇವತ್ತು ರೈತರಿಗೆ ಎಷ್ಟೋ ಕಡೆ ಹೆಸರು ಸರಿಯಾಗಿ ಬಂದಿಲ್ಲ, ಅವ್ರಿಗೆ ನೆರವು ನೀಡೋ ನಿಟ್ಟಿನೊಳಗೆ ಏನಾದರೂ ಅಂದರೆ ಈ ಥರ ಅತಿವೃಷ್ಟಿ ಅನಾವೃಷ್ಟಿ ಅಂತ ಆಗುವಂಥ ತೊಂದರೆಗಳಿಗೆ ರೈತ ಉತ್ಪಾದಕ ಕಂಪನಿಗಳು ಏನಾದರೂ ಅವ್ರಿಗೆ ನೆರವಾಗಿ ನಿಲ್ತವಾ ಹೇಗೆ? ಇಷ್ಟೊಂದು ಸುಸ್ಥಿರತವಾಗಿ ನಾವಿನ್ನೂ ಬಂದಿಲ್ಲ ಸರ್. ರೈತನ ಜೀವನ ಅಂದರೆ ಕಷ್ಟ ಜೀವನ ರೀ. ರೈತ ಅಂತಂದ್ರೆ ಪ್ರಕೃತಿ ಜೊತೆಗೆ ಹೋರಾಡೋದು ಅವನ ಕೆಲಸ. ಮಳೆ ಗಾಳಿ ಚಳಿ ಎಲ್ಲ ಎಲ್ಲ ಜೊತೆ ಹೋರಾಡ್ತಾನ. ಹೀಗಾಗಿ ನಾವು ಇಷ್ಟೊಂದು ಇನ್ನೂ ಆರ್ಥಿಕವಾಗಿ ಸದೃಢವಾಗಿ ಅವ್ರಿಗೆ ನಾವು ನೆರವು ಮಾಡೋಕ್ಕಾಗಿಲ್ಲ ಸರ್. ಯೋಗಪ್ಪ ಧಾರವಾಡವ್ರೆ, ಭಾಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ಅಂದರೆ ಮುಖ್ಯವಾಗಿ ಇವತ್ತು ದಾಸ್ತಾನು ಮಾಡೋದು ಭಾಳ ಮುಖ್ಯ. ನಮ್ಮ ರೈತರಿಗೆ ಇವತ್ತು ರೇಟು ಬರಲಿಲ್ಲ ಅಂದರೆ ಸ್ವಲ್ಪ ದಿವಸ ಮುಂದೆ ಆದಮೇಲೆ ಕೊಡೋಣ ಅಂತಂದಾಗ ತಮ್ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅವು ಹಾಳಾಗಿಬಿಡ್ತದೆ. ಅವಾಗ ಈ ಒಂದು ರೈತ ಉತ್ಪಾದಕ ಕಂಪನಿಗಳಿಗೆ ಬಂದರೆ ಅವ್ರಿಗೆ ದಾಸ್ತಾನು ಮಾಡಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿರು, ಯಾರಾದರೂ ಸಹಕಾರ ತೆಗೆದುಕೊಂಡು ಒಂದು ದಾಸ್ತಾನು ಗೋಡೌನ್ಗಳನ್ನು ಆಮೇಲೆ ರೆಫ್ರಿಜರೇಟರ್ಗಳು ಕೆಲವೊಮ್ಮೆ ಬೇಕಾಗ್ತದೆ ಈ ತೋಟಗಾರಿಕೆ ಬೆಳೆಗಳೇನಾದರೂ ಇದ್ದರೆ, ಆ ಥರ ವ್ಯವಸ್ಥೆ ಏನಾದರೂ ನಿಮ್ಮ ಉತ್ಪಾದಕ ಕಂಪನಿಗಳು ಮಾಡ್ಕೊಂಡ್ರೆ ಹೆಂಗೆ? ಸದ್ಯಕ್ಕಂದ್ರೆ ಸ್ವಂತವಾಗಿ ನಾವೇನು ಮಾಡಿಲ್ಲ ಸರ್. ಅಂಥ ಆಸಕ್ತಿ ರೈತರು ಏನಾದ್ರೂ ಬಂದರೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ CWHD ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನಲ್ಲಿ ಇಟ್ಕೊಳ್ಳೋಕೆ ವ್ಯವಸ್ಥೆ ಇದೆ ಸರ್. ಅಂಥ ಆಸಕ್ತ ರೈತರನ್ನ ನಾವು ಅಲ್ಲಿಗೆ ಕಳಿಸ್ತೇವೆ, ನಿಮ್ಗೆ ಹಿಂಗಿದೆ, ನೀವು ರೇಟ್ ಬಂದಾಗ ಮಾರ್ಕೋಬೋದು, ಈಗ ದಾಸ್ತಾನು ಮಾಡ್ಕೊಂಡು ನಮ್ಮ ನಿಯರೆಸ್ಟ್ ಬೇಲೂರಿದೆ, ಹುಬ್ಬಳ್ಳಿ ತಾಜ್ ನಗರ ಇದೆ, ಆಸಕ್ತ ರೈತರನ್ನ ಅಲ್ಲಿ ಕಳಿಸುವಂಥ ವ್ಯವಸ್ಥೆ ಮಾಡ್ತೇವೆ. ನಮ್ಮ ಜೊತೆಗೆ ಕೃಷಿ ವಿಜ್ಞಾನಿಗಳು, ಆಡಳಿತದೊಳಗೆ ಅನುಭವಿಕರು ಆಗಿರುವಂಥ, ಮತ್ತು ವಿಶೇಷವಾಗಿ ಸಾಕಷ್ಟು ಉನ್ನತ ವ್ಯಾಸಂಗ ಮಾಡ್ತಾ ಇರುವಂಥ ಡಾಕ್ಟರೇಟ್ ಕೃಷಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರುವಂಥ ಹಿರಿಯರಾದಂಥ ಡಾಕ್ಟರ್ ಸದಾನಂದ ಮನ್ಸೂರ್ ಅವರಿದ್ದಾರೆ. ಡಾಕ್ಟರ್ ಸದಾನಂದ ಮನ್ಸೂರ್ ಅವರೇ, ನಿಮ್ಮ ಊರಿನ ರೈತ ಯೋಗಪ್ಪ ಧಾರವಾಡ, ಒಬ್ಬ ಒಳ್ಳೆ ರೈತ ಉತ್ಪಾದಕ ಕಂಪನಿ ನಡೆಸಲುವಷ್ಟು ಸಮರ್ಥನಾಗಿದ್ದಾರೆ. ನಿಜವಾಗಿ ಕೂಡ ನಾವು ನಿಮ್ಗೆ ಕೂಡ ಅಭಿನಂದನೆಗಳು ಸಲ್ಲಿಸಬೇಕು. ಆ ನಿಟ್ಟಿನೊಳಗೆ ರೈತ ಉತ್ಪಾದಕ ಕಂಪನಿಗಳು ಹೇಗೆ ಒಂದು ಪರಿಣಾಮಕಾರಿಯಾಗಿ ರೈತರ ಒಂದು ಕಾಮಧೇನುವಾಗಿ ಕಾರ್ಯನಿರ್ವಹಿಸಬಲ್ವು? ಯಾಕಂದ್ರೆ ತಾವು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದಂಥವ್ರು, ಸಾಕಷ್ಟು ಏರಿಯೋಳುಗಳನ್ನು ನೋಡಿದಂಥವ್ರು, ಅಂದರೆ ಕೃಷಿಯ ಒಂದು ಇತಿಹಾಸವನ್ನು ಬಲ್ಲಂಥವ್ರು, ಹೇಗೆ ಒಂದು ಹಸಿರು ಕ್ರಾಂತಿ ಆಯ್ತಲ್ಲ, ಹಸಿರು ಕ್ರಾಂತಿ ಆದಾಗಿನಿಂದನೂ ಕೂಡ ಒಮ್ಮೆ ನಮಗೆ ಉತ್ಪಾದನೆ ಜಾಸ್ತಿ ಇತ್ತು ಆದರೆ ಗುಣಮಟ್ಟ ಕಡಿಮೆ ಆಯಿತು, ಇವತ್ತು ಸಾಕಷ್ಟು ಮಣ್ಣಿನ ಗುಣಮಟ್ಟ ಕಡಿಮೆ ಆಗ್ತಾ ಇದೆ, ಇದೆಲ್ಲ ತಾವು ನೋಡಿದಂಥವ್ರು, ಸಾಕಷ್ಟು ಸಲಹೆ ಮಾರ್ಗಸೂಚನೆ ನೀಡಿದಂಥವ್ರು, ಈ ಥರ ಒಂದು ಪರ್ವಕಾಲದಲ್ಲಿರೋ ಸಂದರ್ಭದೊಳಗೆ ಕೃಷಿ ಉತ್ಪಾದಕ ಕಂಪನಿಗಳು ಒಂದು ಆಸೆದಾಯಕ ಕ್ರೀಡವಾಗಿ ಬಂದವು. ನಿಮ್ಮ ಊರಿನೊಳಗೆ ಈ ಥರ ಬಂದವಲ್ಲ, ಈ ಕೃಷಿ ಉತ್ಪಾದಕ ಕಂಪನಿಗಳು ಹೇಗೆ ರೈತರಿಗೆ ಒಂದು ಆಸೆದಾಯಕವಾಗಿ ಒಂದು ಕಾಮಧೇನುವಾಗಿ ಕಾರ್ಯನಿರ್ವಹಿಸಬಲ್ವು? ಒಂದು ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಒಂದೆರಡು ಮಾತು ಹೇಳ್ಬೋದಾ? ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಮರೋಪ್ ಗ್ರಾಮದ ನಮ್ಮ ಯುವ ರೈತರೇನಿದ್ದಾರಲ್ಲ, ಸಂಘಟನೆ ಮಾಡಿಕೊಂಡು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿ ಅಂತ ಮಾಡಿಕೊಂಡಿದ್ದರು. ನಾನು ಆ ಊರೊಳಗೆ ಅದರ ಬಗ್ಗೆ ಮುಂಚೆಯೇ ಅವರ ಚಟುವಟಿಕೆ ಶುರು ಆಗಿತ್ತು. ನಾನು ಒಂದಿಷ್ಟು ಹೊಸ ವಿಚಾರ ಅವ್ರ ಮುಂದೆ ಪ್ರಸ್ತಾವನೆ ಮಾಡಿ ಸದಸ್ಯತ್ವವನ್ನು ಸ್ವಲ್ಪ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಇವತ್ತು ಕೃಷಿಯಲ್ಲಿ ಒಂದು ಸಮಗ್ರವಾದ ಪ್ರಗತಿ ಮತ್ತು ಒಂಥರ ಸ್ಥಿರತೆ ಬರಬೇಕು ಅಂದರೆ ರೈತರಿಗೆ ಇರೋವಂಥ ಪರ್ಯಾಯ ಅಂದರೆ ರೈತ ಉತ್ಪಾದಕ ಕಂಪನಿ ಅಥವಾ ರೈತ ಉತ್ಪಾದಕ ಸಂಸ್ಥೆ. ಭಾಳ ಅಂತರ ಇಲ್ಲ ರೈತ ಉತ್ಪಾದಕ ಕಂಪನಿಗೆ ರೈತ ಉತ್ಪಾದಕ ಸಂಸ್ಥೆಗೆ. ಒಂದು ಕಂಪನಿ ಆ್ಯಕ್ಟ್ ಅಂಡರ್ನಲ್ಲಿ ನೋಂದಣಿ ಆಗಿರುತ್ತೆ, ಇನ್ನೊಂದು ಕೋಆಪರೇಟಿವ್ ಆ್ಯಕ್ಟ್ ನಡಿಯಲ್ಲಿ ನೋಂದಣಿ ಆಗಿರುತ್ತೆ. ಇಲ್ಲಿ ರೈತರಿಗಾಗುವಂಥ ದೊಡ್ಡ ಲಾಭ ಅಂದರೆ ಅವರು ಪರಿಕರಗಳನ್ನು ಕೊಳ್ಳುವಾಗೂ ಚೌಕಾಶಿ ಮಾಡೋ ಅಧಿಕಾರ ಸಿಗ್ತದೆ, ಶಕ್ತಿ ಬರ್ತದೆ. ಮಾರಾಟ ಮಾಡುವಾಗೂ ಚೌಕಾಶಿ ಮಾಡಿ ಯೋಗ್ಯ ಬೆಲೆಗೆ ಮಾರಾಟ ಮಾಡುವಂಥ ಒಂದು ಅಧಿಕಾರ ಅವಕಾಶ ಅವ್ರಿಗೆ ಸಿಗ್ತದೆ. ಮತ್ತು ಭಾರತ ಸರ್ಕಾರ ಈ ಒಂದು ಪರಿಕಲ್ಪನೆಯನ್ನು ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇರೋದರಿಂದ ಪ್ರತಿ ಹಳ್ಳಿನಲ್ಲಿಯೂ ಇಂಥ ಒಂದು ಸಂಘಟನೆ ಆದರೆ ಬಹಳ ಅನುಕೂಲ ಅಂಥೇಳಿ ಈ ಒಂದು ಮರೋ ಗ್ರಾಮದಲ್ಲಿ ಆಗಿರುವಂಥ ಸಂಘಟನೆ ನೋಡಿ ಹೇಳ್ಬೋದು. ಬೇರೆ ಬೇರೆ ಗ್ರಾಮದ ರೈತರು ಕೂಡ ಇದನ್ನು ತಮ್ಮ ಸ್ಥಿತಿಗನುಸಾರವಾಗಿ ತಮ್ಮ ಊರೊಳಗಿನ ಯಾವ ಪರಿಕರಗಳನ್ನು ಬಳಸಿದ್ರೆ ಉತ್ಪಾದನೆ ಹೆಚ್ಚಾಕತಿ, ಯಾವ ಪರಿಕರಗಳನ್ನು ಬಳಸಿ ಮಾಡಿದರೆ ಗುಣಮಟ್ಟದ ಉತ್ಪಾದನೆ ಮಾಡ್ಬೋದು, ಇವನ್ನೆಲ್ಲನೂ ಗಮನದಲ್ಲಿಟ್ಕೊಂಡು ಮಾಡಿದರೆ ತುಂಬಾ ಅನುಕೂಲ ಇದೆ. ನಮಗೆ ಬರಲಿರುವ ದಿನಮಾನಗಳಲ್ಲಿ ಈ ಸಂಘಟನೆ ಬಿಟ್ಟರೆ ರೈತರಿಗೆ ಬೇರೆ ದಾರಿನೇ ಇಲ್ಲ, ಸರ್ಕಾರನೇ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರೈತರು ಕೂಡ ಸರ್ಕಾರದ ಯೋಜನೆಗಳಲ್ಲಿ ಕೈಗೂಡಿಸ್ಬೇಕು. ತಮ್ಮದನ್ನುವಂಥ ಒಂದು ಮನೋಭಾವನೆ ಬಂತು ಅಂದರೆ ಬಹುಶಃ ಬರಲಿರುವ ದಿನಮಾನದೊಳಗೆ ಒಳ್ಳೊಳ್ಳೆ ಬೆಳವಣಿಗೆ ಒಳ್ಳೊಳ್ಳೆ ಪ್ರಗತಿ ಆಗಲಿಕ್ಕೆ ಸಾಧ್ಯತೆ ಅಂತ ನನಗಂತೂ ಈಗ ನಮ್ಮೂರ ರೈತ ಉತ್ಪಾದಕ ಕಂಪನಿ ನೋಡಿನೇ ಆ ಭಾವನೆ ಬಂದಿದೆ. ಭಾಳ ಸಂತೋಷ ಪ್ರೊಫೆಸರ್. ನೋಡ್ರಿ ಯೋಗಪ್ಪ ಧಾರವಾಡ ಅವರೇ, ನಮ್ಮ ಹಿರಿಯ ವಿಜ್ಞಾನಿಗಳು, ತಮ್ಮ ಊರಿನವರೇ, ನಿಮಗೆ ಹೆಮ್ಮೆ ಅದು. ನಮಗೆಲ್ಲ ಬೇಸಂತ ಬೆಂತಿದ್ದಾರೆ, ಸಲಹೆ ಮತ್ತು ಮಾರ್ಗದರ್ಶನ ಅವರೇ ಕಳೆದ ಒಂದು ವರ್ಷದಿಂದ ನಮಗೆ ಮಾಡ್ತಾ ಇದ್ದಾರೆ. ಅವರು ಇದಾದ್ಮೇಲೆ ಕೆಲವೊಂದು ಅನೇಕ ಯೋಜನೆಗಳನ್ನ ಅವರು ರೂಪಣೆ ಮಾಡಿದ್ದೀವಿ. ಕೆಲವೊಂದು 5-6 ತಿಂಗಳೊಳಗೆ ಆ ಯೋಜನೆಗಳೆಲ್ಲ ಪರಿಣಾಮಕಾರಿಯಾಗಿ ಅಳವಡಿಸಿ ಆಗ್ತಾವೆ ಮತ್ತು ಕಾರ್ಯರೂಪಕ್ಕೆ ಬರ್ತಕ್ಕಂಥ ನಮಗೂ ಕೂಡ ಹೆಮ್ಮೆಗಿದೆ. ಅಂತ ಗುರುಗಳನ್ನು ನಾವು ಪಡೆದೇವೆ ಅಂತ. ಯೋಗಪ್ಪ ಧಾರವಾಡ ಅವರೇ, ಈಗ ನೋಡ್ರಿ ನೀವು ಮೊದಲು ನೌಕರಿ ಮಾಡೋದವರು, ಈಗ ನೀವು ಒಂದು ಕಂಪನಿ ನಡೆಸ್ತಾ ಇದ್ದೀರಿ, ಉತ್ಪಾದಕರ ಕಂಪನಿ, ನಿಮ್ಮದೇ ರೈತರ ಕಂಪನಿ, ಅಲ್ಲಿ ಉದ್ಯೋಗಗಳು ಬೇಕಾಗ್ತದೆ, ಆಮೇಲೆ ಅವರಿಗೆ ಒಂದು ಪಗಾರ ಕೊಡಬೇಕಾಗ್ತದೆ, ಇವೆಲ್ಲ ನೀವು ಖರ್ಚು ವೆಚ್ಚಗಳನ್ನ ಹೆಂಗೆ ನಿರ್ವಹಿಸ್ತೀರಿ ಉತ್ಪಾದಕ ಕಂಪನಿ ಮೂಲಕ? ಈಗ ನಾವು ಪರಿಕರಗಳನ್ನು ಮಾರಿದ ಮೇಲೆ ರೈತರಿಗೆ ಅವ್ರಿಗೇನು ಮಿನಿಮಮ್ ಸ್ಯಾಲ್ರಿ, ನಮ್ದೇನು ಆಡಳಿತ ಮಂಡಳಿ ನಿರ್ಧರಿಸ್ತೈತಿ ಸ್ಯಾಲ್ರಿ ಅಂತೇಳಿ, ಅವ್ರುಗಳೇನೆ ನಾವು ಮಾತ್ರ ಕೊಡ್ತೀವಿ. ಬಟ್ ನಮ್ಗೆ 5 ವರ್ಷ ನಬಾರ್ಡ್ ಸಪೋರ್ಟ್ ಮಾಡ್ತಾ ಇರೋದ್ರಿಂದ CEO ಪಗ ಸಂಬಳವನ್ನು ಮಾತ್ರ ಅವ್ರು ನಬಾರ್ಡ್ ಕಂಪ್ನಿಯಿಂದ ನಮ್ಗೆ ಕೊಡ್ತಾರೆ, ನಮ್ಮ ಸ್ಕೋಪ್ ಸಂಸ್ಥೆಯಿಂದ. ಅಲ್ಲಿ ನಾವು CEO ಅಂದರೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಯಾವುದೇ ಸಂಬಳ ಖರ್ಚು ವೆಚ್ಚಗಳನ್ನು ಅದರಲ್ಲಿ ಹಾಕೋದಿಲ್ಲ, ಇನ್ನಿತರ ಯಾವುದೇ ಇದನ್ನು ನಾವು ಮಾಡೋದಿಲ್ಲ. ಮತ್ತು ಸ್ವಲ್ಪ ಯಾರು ವಿದ್ಯುತ್ವವನ್ನು ಹೊಂದಿರತಕ್ಕಂಥ ಸ್ಕಿಲ್ ಓರಿಯೆಂಟೆಡ್ ಇದ್ದರೆ ಅವರು ತಗೊಂಡು ಅವತ್ತಿನ ಬೇಸ್ಡ್ ಏನು ನಾವು ನಿರ್ಣಯ ಮಾಡ್ತೀವಿ ಆ ಸಂಬಳವನ್ನು ನಾವು ಬರ್ತಕ್ಕಂಥ ಲಾಭಾಂಶದಲ್ಲಿ ಕೊಟ್ಟು ನಿರ್ವಹಿಸಿ ಮಾಡ್ತೀವಿ. ಈಗ ರೈತ ಉತ್ಪಾದಕ ಕಂಪನಿಗಳು ಈಗ ಒಂದು ಯಾವಾಗಲೂ ಕೂಡ ಸಾಮಾಜಿಕ ಜವಾಬ್ದಾರಿನೂ ಬರ್ತದೆ, ಸಾಕಷ್ಟು ಬಡವರು ಇರ್ತಾರೆ, ಪರಿಶಿಷ್ಟ ಜಾತಿ ಪಂಗಡದವರು ಇರ್ತಾರೆ, ಅವರಿಗೆ ಸರ್ಕಾರ ನೀಡುವಂಥ ಸವಲತ್ತುಗಳು ಮುಟ್ಟುತ್ತಾ ಇರೋದಿಲ್ಲ. ಈಗ ಉತ್ಪಾದಕ ಕಂಪನಿಗಳು ಬಂದಮೇಲೆ ಅವರ ಒಂದು ಜೀವನದ ಗುಣಮಟ್ಟ ಹೇಗಿದೆ, ನಿಮ್ಮ ಒಂದು ಉತ್ಪಾದಕ ಕಂಪನಿಯ ಸಹಕಾರ ಅವ್ರಿಗೆ ಸಿಗ್ತಾ ಇದೆಯಾ? ಸಾಕಷ್ಟು ಸರ್. ನಮಗೆ ಅದರಲ್ಲಿ ಬೇಕಾದಂಥ ಸರ್ಕಾರದ ಯೋಜನೆಗಳ ನಮ್ಮ ಗಮನಕ್ಕೆ ಬಂದು ಇದೇ ಸಮುದಾಯಕ್ಕೆ ಏನಾರು ಬೇಕಾದ್ರೆ ಅಂತ ಹೇಳಿದರೆ ಅದೇ ಸಮುದಾಯದ ವ್ಯಕ್ತಿಗಳನ್ನು ಅಥವಾ ಮಹಿಳೆಯನ್ನು ನಾವು ಗುರುತಿಸಿ ಅವ್ರಿಗೆ ಸರ್ಕಾರದ ಯೋಜನೆ ಹೀಗೆ ಬಂದಿದೆ ನೀವು ಉಪಯೋಗಿ ತೊಗೋಬೋದು ಅಂತೇಳಿ ನಾವು ಅವ್ರಿಗೆ ತಿಳಿಸಿಕ್ ಮಾಡ್ತೀವಿ. ಅವರು ಆಸಕ್ತಿವಂತರು ಮತ್ತು ಅದಕ್ಕೆ ಸಾಮರ್ಥ್ಯ ಮತ್ತು ಅದಕ್ಕೇನು ಬರ್ತೈತಿ ಅದರ ಸದುಪಯೋಗವನ್ನು ತೊಗೊಂಡವರು ಇದ್ದಾರೆ. ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಎಷ್ಟು ಜನ ರೈತರು ನಿಮ್ಮ ಕಂಪನಿ ಒಳಗಿದ್ದಾರೆ? 695 ಸುಮಾರು 110-115 ಜನ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿದ್ದಾರೆ. ಬಟ್ ನಾವು ಈ ರೈತ ಸಮುದಾಯಕ್ಕಾಗಿ ಯಾವುದು ಜಾತಿ ಇದು ಇಲ್ಲಿರೋದ್ರಿಂದ ಯಾವ್ರು ಉಳುಮೆ ಮಾಡ್ತಾರೆ ಅವರೇ ರೈತರು ಅಥವಾ ಯಾರು ಕೃಷಿ ಭೂಮಿಯನ್ನು ಇದು ಮಾಡ್ತಾರೆ ಅವರೇ ರೈತರನ್ನು ತಾವು ಪರಿಗಣಿಸಿ ತಗೊಂಡಿದ್ದೀವಿ. ಇದರಲ್ಲಿ ಜಾತಿ ಮತ್ತು ರಾಜಕೀಯನ ನಾವು ಎರಡು ನಮ್ಮ ಸಂಘದಿಂದ ದೂರನ್ನು ಇಟ್ಟಿದೆ. ಬಹಳ ಸಂತೋಷ. ರೈತ ಉತ್ಪಾದಕ ಕಂಪನಿಗಳು ತುಂಬಾ ಪರಿಣಾಮಕಾರಿ ಕೆಲಸ ನಿರ್ವಹಿಸಬೇಕು ಅಂದ್ರೆ ಅಲ್ಲಿ ಸಮಾನತೆ ತಳಹದಿ ಬೇಕಾಗ್ತದೆ. ಆಮೇಲೆ ಯಾರು ಒಂದು ಮನಸ್ಸು ಹಚ್ಚಿಕೊಂಡು ಸಾಮಾಜಿಕ ಒಂದು ಚಿಂತನೆಗಳು ಇಟ್ಕೊಂಡು ಕೆಲಸ ಮಾಡೋರು ಇದ್ದರೆ ಅದು ಯಶಸ್ವಿ ಆಗ್ತದೆ. ಯಶಸ್ವಿಯಾದ ರೈತರು ನಿಮ್ಮ ಭಾಗದೊಳಗೂ ಇದ್ದಾರೆ. ಯಾರ್ಯಾರು ನೀರಾವರಿ ಒಂದು ಪ್ರದೇಶದೊಳಗಂತೂ ತುಂಬ ದೊಡ್ಡ ದೊಡ್ಡ ರೈತರು ವರ್ಷಕ್ಕೆ 25-30 ಲಕ್ಷ ರೂಪಾಯಿ ಒಂದು ಲಾಭ ಮಾಡ್ಕೊಳ್ಳುವಂಥ ರೈತರು ಇದ್ದಾರೆ. ಅಂಥವರು ನಿಮ್ಮ ಒಂದು ರೈತ ಉತ್ಪಾದಕ ಕಂಪನಿಯ ಸದಸ್ಯರಾಗ್ಯಾರು ಹೆಂಗೆ? ಅದೇ ಸಾಕಷ್ಟು ನಮ್ಮ ಆಡಳಿತ ಮಂಡಳಿಯಲ್ಲೇ ಸಾಕಷ್ಟು ಜನ ಇದ್ದಾರೆ. ದೊಡ್ಡ ದೊಡ್ಡ ನಮ್ಮೂರು ಸುತ್ತಮುತ್ತಲ ಗ್ರಾಮೀಣ ಅತಿ ಹೆಚ್ಚು ಜಮೀನನ್ನು ಹೊಂದಿರತಕ್ಕಂಥ ಜಮೀನ್ದಾರ್ ನಮ್ಮ ಸಂಘ ಸದಸ್ಯರು ಆಗಿದ್ದಾರೆ. ಆಡಳಿತ ಮಂಡಳಿಯ ನಿರ್ದೇಶಕರು ಕೂಡ ಆಗಿದ್ದಾರೆ. ಅಂದರೆ ನಮಗೂ ಹೆಮ್ಮೆ ಅನಿಸ್ತಂತ ರೈತರಿಗೆ. ಈಗ ನಾವು ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಕಂಪ್ನಿ ಜೊತೆ ಟೈಪ್ ಆಗಿ ಆಗ್ತಾ ಇದೀವಿ. ಇದಕ್ಕೆ ಹೇಳಿದ್ನಲ್ಲ 5-6 ನಮ್ದೇನು ಆಕ್ಟಿವಿಟಿ ಇಂಪ್ಲಿಮೆಂಟೇಷನ್ ಏನು ಆಗ್ತೈತಿ, ನಾವು ಎಷ್ಟು ಕ್ರಿಯಾತ್ಮಕ ಆಗ್ತೀವಿ, ಅವು ಎಷ್ಟು ಸಹಕಾರ ಕೊಡ್ತಾವೆ ಅನ್ನೋದ್ರ ಮೇಲೆ ಕೂಡ ನಮ್ಮ ಮುಂದಿನ ಯೋಜನೆಗಳು ಇದ್ರ ಮೇಲೆ ಅವಲಂಬನೆ ಇದಾವೆ ಸರ್. ಭಾಳ ಸಂತೋಷ. ಈಗ ಮುಂದೆ ಏನೇನು ವಿಚಾರಗಳಿದೆ? 5 ನಾವು ಇದನ್ನು ಮಾಡ್ತೀವಿ, ಈ ಥರ ನಮ್ಮ ರೈತರ ಒಂದು ಸಂಖ್ಯೆ ಜಾಸ್ತಿ ಆಗುವಂಗೆ ಮಾಡ್ಕೋತೀವಿ, ಆಮೇಲೆ ರೈತರಿಗೆ ಒಂದು ಲಾಭ ತಟ್ಟುವಂಗೆ. ಇವತ್ತು ರೈತರ ಒಂದು ಕಷ್ಟ ಪರಿಸ್ಥಿತಿ ಇದೆಯಲ್ಲ, ಅದರಿಂದ ಅವ್ರು ಹೊರಗೆ ಬಂದು ಅವರು ಯಶಸ್ವಿಯಾಗಿ ಒಂದು ಸ್ವತಂತ್ರವಾಗಿ ನಾವು ರೈತ ಆಗಿ ನಾವು ಕೆಲಸ ಮಾಡೋದಕ್ಕೆ ಹೆಮ್ಮೆ ಅದ, ಮತ್ತು ಅದರಲ್ಲಿ ನಮಗೆ ಸಾಕಷ್ಟು ಲಾಭ ಸಿಕ್ಕದ ಅನ್ನೋ ಒಂದು ವಿಶ್ವಾಸ ಬರುವಂಗೆ ಮಾಡಬೇಕು ಅಂದರೆ ನಿಮ್ಮ ಒಂದು ದೂರದೃಷ್ಟಿ ಏನಿದೆ? ಏನಿಲ್ಲ ಸರ್, ನಮ್ಮ ರೈತ ಉತ್ಪಾದಕರ ಕಂಪನಿಯಿಂದ ನಮ್ದು 5 ಅವಧಿಯಲ್ಲಿ ಏನು ಮಾಡ್ಬೇಕಂತ ಮಾಡಿದ್ದೇವೆ ಅಂದರೆ, ನಮ್ಮಲ್ಲಿ ಮೇಜರ್ ಆಗಿ ದಾಸ್ತಾನದ ಸಮಸ್ಯೆ ಭಾಳ ಇದೆ. ರೈತ ಒಕ್ಕಿದ ತಕ್ಷಣ ಕೊಟ್ಬಿಡ್ತಾನೆ, ಅಲ್ಲಿ ಸ್ಥಳೀಯ ಮಾರುಕಟ್ಟೆ ಏನು ರೇಟ್ ಕೇಳ್ತಾನೆ ಅಟ್ಟೆಗೆ ಕೊಟ್ಬಿಡ್ತಾನೆ. ಅವ್ರಿಗೊಂದು ದಾಸ್ತಾನು ಮಾಡಿ ಅವ್ರಿಗೆ ಆರ್ಥಿಕ ಸಹಾಯವನ್ನು ಮಾಡುವಂಥ ಏನಾರ ಕೆಲಸವನ್ನು ಮಾಡೋದು ಸರ್ಕಾರ ವತಿಯಿಂದ ಮಾಡ್ತಿದ್ದೀವಿ. ಮತ್ತು ಈ ಕ್ಲೀನಿಂಗ್ ಮತ್ತು ಗ್ರೇಡಿಂಗ್ ಸ್ವಚ್ಛತೆ ಮತ್ತು ಮಾಡಿ ಕಾಳುಗಳನ್ನು ವಿಂಗಡಣೆ ಮಾಡಿ ಅವಳ ಗುಣಮಟ್ಟ ತಕ್ಕಂಗೆ ಮಾಡುವಂಥ ಒಂದು ಮಷಿನರಿಯನ್ನು ಮಾಡಬೇಕಂತೇಳಿ ನಮಗೊಂದು ವಿಚಾರ ಐತೆ ಸರ್. ಕಳೆದ ಮುಂದೆ 5 ನಾವು ಈ ಥರ ಒಂದು ದಾಸ್ತಾನು ವ್ಯವಸ್ಥೆ, ಕ್ಲೀನಿಂಗ್ ಆ್ಯಂಡ್ ಗ್ರೇಡಿಂಗನ್ನು ಮತ್ತು ಸಮರ್ಪಕವಾದ ಮಾರುಕಟ್ಟೆಯ ಸಂಪರ್ಕ ವ್ಯವಸ್ಥೆಯನ್ನು ಮಾಡಿಕೊಂಡು ರೈತರಿಗೆ ಉತ್ತಮವಾದ ಆದಾಯವನ್ನು, ಅಂದರೆ ಸರ್ಕಾರದ ಯೋಜನೆ ಇದೆ ದ್ವಿಗುಣ ಆದಾಯ ಕೊಡಬೇಕಾದ್ರೆ ರೈತನ ಆ ಒಂದು ಸಹಕಾರಗೊಳ್ಳಲಿಕ್ಕೆ ನಮ್ಮ ಕೈಲಾದ ಸೇವೆಯನ್ನು ಮಾಡಬೇಕಂತೇಳಿ ನಮಗೊಂದು ಆಶೆ. ಯೋಗಪ್ಪ ಧಾರವಾಡವ್ರೆ, ಆರಂಭ ಮಾಡಬೇಕಾದ್ರೆ ಒಂದು ಸಾಕಷ್ಟು ಸಮಸ್ಯೆಗಳು ಬರುವೆ, ಕಬ್ಬಿಣದ ಕಡೆಯಲ್ಲಿ ಅನಿಸ್ತದೆ. ಆಮೇಲೆ ನಿಧಾನಕ್ಕೆ ಅದೇನಾಗ್ತದೆ, ಒಂದು ನಾವು ರೈತರ ಒಂದು ನೆರವು ಸಿಕ್ಕಾಗ, ರೈತರ ಒಂದು ಸಂಖ್ಯೆ ಜಾಸ್ತಿ ಆದಾಗ ನಾವು ಮಾಡಬಲ್ಲೆ ಅನ್ನೋದು ವಿಶ್ವಾಸ ಬರ್ತದೆ. ನಿಮಗೆ ಆ ವಿಶ್ವಾಸ ಇದೆ ಈಗ? ಈಗ ರೈತ ಉತ್ಪಾದಕ ಕಂಪನಿಗಳ ಒಂದು ಸಹಕಾರ ತೆಗೆದುಕೊಂಡ್ರೆ ನಮಗೆ ಏನು ಲಾಭ ಆಗ್ತದೆ ಅಂತೇಳಿ ರೈತರು ಕಾಯ್ಕೊಂಡು ಕೂಡಬೇಕು. ಮತ್ತು ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಕೂಡಿದಾಗ ಏನಾದರೂ ಒಂದು ಸಾಮಾಜಿಕ ಒಂದು ಕೆಲಸನೂ ಮಾಡ್ಬೋದು. ಇವತ್ತು ಇದ್ದೋಳ ಇನ್ನೊಬ್ಬ ಎಲ್ಲರದೊಂದು ಕೊಡ್ಬೋದು. ಆ ಥರ ಏನಾರು ವ್ಯವಸ್ಥೆ ಆಗಿದೆಯೋ ಹೇಗೆ? ಯಾರಾದರೂ ಒಬ್ಬ ಕಷ್ಟಪಟ್ಟು ದುಡಿತಾ ಇನ್ನೂ ಬಡತನದ ಬೇಗೆಯಲ್ಲಿ ಬೆಂತಾ ಇರುವಂಥ ರೈತನಿಗೆ ಮೇಲೆತ್ತುವ ಕೆಲಸವನ್ನು ಸದಸ್ಯರೊಂದಿಗೆ ರೈತ ಉತ್ಪಾದಕ ಕಂಪನಿ ಮಾಡ್ಬೋದಾ? ಹೇಗೆ ಮಾಡ್ಬೋದು ಸರ್? ಅದರಿಂದ ಮಾಡ್ಬೋದು. ನಾವು ತಾಂತ್ರಿಕತೆಯನ್ನು ವಿನಿಮಯ ಮಾಡಿಕೊಳ್ಬೋದು, ಅವು ಅಳವಡಿಸಿರ್ತಕ್ಕಂಥ ಪದ್ಧತಿಗಳನ್ನು ಅವರು ರೈತ ವಿನಿಮಯ ಮಾಡಿಕೊಳ್ಬೋದು. ಆಮೇಲೆ ಗುಂಪು ಚರ್ಚೆಗಳ ಮುಖಾಂತರ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಬಹುದು. ಇದರ ಅನೇಕ ವಿಚಾರಗಳನ್ನು ಒಬ್ಬರಿಗೂ ಪರಸ್ಪರ ಚರ್ಚೆ ಮಾಡೋದ್ರ ಮುಖಾಂತರ ಅಥವಾ ಅನುಭವವನ್ನು ವಿನಿಮಯ ಮಾಡಿಕೊಂಡು ಅದನ್ನು ಹೇಳ್ತಾರಲ್ಲ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಹಂಗೆ, ನಾವು ಪರಸ್ಪರವನ್ನು ನಮ್ಮ ಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳಿಂದ ಪರಸ್ಪರ ರೈತರುಗಳು ಕೂಡ ಗುಂಪಿನಲ್ಲಿ ನಾವು ಚರ್ಚೆ ಮಾಡಿ ಅಳವಡಿಸಿಕೊಂಡ ತಾಂತ್ರಿಕತೆ ಇತರವನ್ನು ಹಂಚಿಕೊಂಡು ಅವರು ಕೂಡ ಸದೃಢವಾಗಿ ಬೆಳೆಯಬಹುದು. ಯೋಗಪ್ಪ ಧಾರವಾಡವರು, ಕೃಷಿ ಮೇಳ ಅಲ್ಲೆಲ್ಲ ಆಗ್ತಿರ್ತಾವೆ ಅಥವಾ ಬೇರೆ ಬೇರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೊಸ ಹೊಸದು ಘೋಷಣೆಗಳು ಆಗ್ತಿರ್ತಾವೆ, ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಆಯಿತು, ಈ ಥರ ಕೆಲವೊಂದಿಷ್ಟು ಮಾಹಿತಿಯನ್ನು ರೈತರಿಗೆ ಒಂದು ಗೊತ್ತಾಗಬೇಕು ಅಂತೇಳಿ ಸೂಚನಾ ಫಲಕಗಳನ್ನು ಮಾಡಿ ಅವರಿಗೆ ದೂರವಾಣಿ ಮೂಲಕ, ಈಗಂತೂ ವಾಟ್ಸಪ್ ಗ್ರೂಪಲ್ಲಿ ಕೂಡ ಮಾಡ್ಬೋದು. ಈ ಥರ ಒಂದು ಯಾವಾಗಲೂ ಒಂದು ಸಂವಹನ ಇದೆಯಲ್ಲ, ರೈತರೊಂದಿಗೆ ಸಂವಹನ ಮಾಡಿ ಅವರ ಒಂದು ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡ್ಬೋದಾ? ಹೇಗೆ ರೈತ ಉತ್ಪಾದಕ ಕಂಪನಿಗಳು ಮಾಡ್ಬೋದು ಸರ್? ನಾವೀಗ ನಮ್ಮ ರೈತರ ಆಸಕ್ತ ಗುಂಪುಗಳನ್ನು ಏನು ಮಾಡಿದ್ದೀವಿ, ಜೊತೆಗೆ ನಮ್ಮ ಮೆಂಬರ್ಸ್ ಏನಿದ್ದಾರೆ ಸದಸ್ಯರು, ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ನಮ್ಮಲ್ಲಿ ಏನಾರು ಒಂದು ವಿಷಯ ಬಂತಂದ್ರೆ, ಮಾಹಿತಿ ಬಂತಂದ್ರೆ ಆ ಗುಂಪಿಗೆ ಶೇರ್ ಮಾಡ್ತೀವಿ. ಅವರು ಅದನ್ನು ನೋಡಿಕೊಂಡು ತಮಗೆ ಬೇಕಾದಂಥ ಇದನ್ನು ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ಆ ಥರ ನಾವು ರೈತ ಉತ್ಪಾದಕರ ಸಂಸ್ಥೆಗಿಂತ ಮಾಡ್ಬೋದು. ಬಟ್ ಎಲ್ಲದಕ್ಕೂ ಆಗಿ ಅಂತಂದ್ರೆ ಹಣಕಾಸಿನ ನೆರವು ನಾವು ಸದೃಢವಾಗಿ ಇನ್ನೊಬ್ಬರಿಗೆ ಕೊಡೋಕೆ ಸಾಧ್ಯ ಇದೆ ಸರ್. ಆ ಥರ ಸದೃಢ ಆಗೋಕೆ ರೈತರೆಲ್ಲವರು ಈಗೇನು ಸದಸ್ಯರು ಇದ್ದಾರೆ ಅವರು ನಮ್ಮ ಕೂಡ ಕೈಗೂಡಿಸಿದ್ರೆ ಇನ್ನಷ್ಟು ಬಲಶಾಲಿಯಾಗಿ ನಾವು ಬೆಳೆಯೋದು. ಭಾಳ ಸಂತೋಷ. ಈಗ ನೋಡಿ ಯಾಕಂದರೆ ಇವತ್ತು ಮಧ್ಯವರ್ತಿಗಳ ಹಾವಳಿಯಿಂದ ನಾವು ದೂರ ಇರ್ಬೋದು. ಈ ರೈತ ಉತ್ಪಾದಕ ಕಂಪನಿಗಳಿದ್ದರೆ ಸಾಕಷ್ಟು ಮಾರುಕಟ್ಟೆಯೊಳಗೆ ಮಧ್ಯವರ್ತಿಗಳು ಇವತ್ತು ರೈತರ ಒಂದು ಕನಿಷ್ಠ ಪರಿಸ್ಥಿತಿಗೆ ಅವರು ಒಂದು ಕಾರಣನೇ. ಅವ್ರಿಗೆ ಬರಬೇಕಾದ ಲಾಭ ಬೇರೆ ಯಾರಿಗೂ ಹೋಗ್ಬಿಡ್ತದೆ. ಹೀಗಾಗಿ ಇದನ್ನು ತಡೆಯಲಿಕ್ಕೆ ಖಂಡಿತ ರೈತ ಉತ್ಪಾದಕ ಕಂಪನಿಗಳಿಗೆ ಸಾಧ್ಯ. ಮಾರುಕಟ್ಟೆಯನ್ನು ನಿರ್ವಹಣೆ ಮಾಡೋದ್ರೊಳಗೆ ನೀವು ಹೆಂಗೆ ರೈತರ ನೆರವಾಗಿರಿ? ಮಾರುಕಟ್ಟೆಯವರಿಗೆ ನಾವು ಹೇಳ್ತೇವೆ ರೇಟ್ ಇವತ್ತಿನ ರೇಟ್ ಹಿಂಗಿದೆ. ಒಬ್ಬ ಯಾರು ವ್ಯಾಪಾರಸ್ಥ ನಮ್ಮ ಕಡೆ ಬಂದ ಕಂಪ್ನಿಯವ್ರು ಬಂದಂದ್ರೆ ಅಲ್ಲಿ ಹೋಗಿ ತೋರಿಸ್ಕೊಂಬಂದೇವು. ನಾವೇನು ಮಾಡ್ತೀವಿ, ಆ ರೈತಿಗೆ ವ್ಯಾಪಾರಸ್ಥಗೆ ಇಬ್ಬರಲ್ಲಿ ಸಮಭಾವ ಬಂದಾಗ ಮಾತ್ರ ಅವ್ರ ವ್ಯಾಪಾರವನ್ನು ನಾವು ಮಾಡಿಸ್ತೇವೆ. ರೈತ ನನಗೆ ಹೆಚ್ಚಿಗೆ ರೇಟ್ ಸಿಗ್ತೈತಿ ಇನ್ನುವಂಥದ್ರು ಒಳ್ಳೆ ಅಂತಂದ್ರೆ ಕೈ ಬಿಡ್ತೇವೆ. ಆಕಸ್ಮಿಕವಾಗಿ ಇಲ್ಲ ಇನ್ನ ರೇಟ್ ಬೇಕಾಗಿದೆ ಅಂತಂತೇಳಿ ಅಂದರೆ ನಾವು ಕೊಡೋದಂಗಿಲ್ಲ. ಅದನ್ನು ಆ ಥರ ಮಾಡಿ ಅವ್ರ ರೈತರನ್ನ ಮತ್ತು ವ್ಯಾಪಾರಸ್ಥರನ್ನ ಮಾಡಿ ಆ ವ್ಯಾಪಾರಸ್ಥರಿಗೆ ನಾವೊಂದು ಏನು ಹೇಳ್ತೇವೆ ಅಂದರೆ ನಮ್ಮಲ್ಲಿ ಇಷ್ಟೊಂದು ಪ್ರಮಾಣದ ಉತ್ಪನ್ನ ಇದೆ. ಈ ಮುಂಗಾರಿನಲ್ಲಿ ಹೆಸರು ಇರ್ಬೋದು ಅಥವಾ ಈರುಳ್ಳಿ ಇರ್ಬೋದು, ನಾವು ಮೇಜರಾಗಿ ಹೆಸರು ನಮ್ಮ ಬೆಳೆ ಭಾಗದಲ್ಲಿ ಹೆಸರು ಬೆಳೆಗಳನ್ನು ಮಾರುಕಟ್ಟೆ ಲಿಂಕೇಜನ್ನು ಮಾಡಿಕೊಟ್ಟಿದ್ದೀವಿ. ಹಿಂಗಾರು ಬೆಳೆಯಲ್ಲಿ ಕಡಲೆ ಬೆಳೆಯನ್ನು ಮಾರುಕಟ್ಟೆಯಲ್ಲಿ ಲಿಂಕೇಜನ್ನು ರೈತರು ಮಾಡಿಕೊಟ್ಟಿದ್ದೀವಿ. ಆ ಥರ ಒಂದು ಮನೋಧೈರ್ಯವನ್ನು ವ್ಯಾಪಾರಸ್ಥಗೂ ತುಂಬ್ತೇವೆ ಮತ್ತು ರೈತರಿಗೆ ನಿಮಗೆ ಯೋಗ್ಯ ಆದರೆ ನಿಮ್ಮ ಮನಸ್ತೃಪ್ತಿ ಹೆಂಗಿದ್ರೆ ಕೊಡ್ರಿ ಅಂತ ಹೇಳ್ತಕ್ಕಂಥ ವಿಷಯ ನಾವು ಮಾಡ್ತೀವಿ. ಯೋಗಪ್ಪ ಧಾರವಾಡವರೇ, ಬಹಳ ವಿಸ್ತೃತವಾಗಿ ತಾವು 4 ವರ್ಷ ಆಗ್ತಾ ಬಂದರು ತಮ್ಮ ರೈತ ಉತ್ಪಾದಕ ಕಂಪನಿ ಮೊರಬ್ದೊಳಗೆ ಏನಿದೆ, ಸಾಕಷ್ಟು ಮೊರಬ್ದವರೇ ಇದ್ದಾರೆ. ಮೊರಬ್ದವರು ಇದ್ದಾರೆ ಸರ್, ಹೊರಗಡೆ ಸುತ್ತಮುತ್ತ ಹಳ್ಳಿಯವರು ಹಳ್ಳಿಯವರು ಇದ್ದಾರೆ. ನಮ್ಮ ನೋಲೂನ್ ತಾಲೂಕು ಮತ್ತು ನಮ್ಮ ನೆರೆ ತಾಲೂಕಿನ ರೈತರು ಕೂಡ ನಮ್ಮ ಜೊತೆ ಇದ್ದಾರೆ. ಭಾಳ ಯಶಸ್ವಿಯಾಗಿ ತಾವು ರೈತ ಉತ್ಪಾದಕ ಕಂಪನಿ ನಡೆಸ್ತಾ ಇದ್ರಿ, ತಮಗೆ ಅಭಿನಂದನೆಗಳು. 600 ಮಿಗಿಲಾಗಿ 710 ರೈತರು ಸದಸ್ಯರಾಗ್ಯಾರ ಅನ್ನೋದು ಒಂದು ದೊಡ್ಡ ವಿಷಯ. ಯಾಕಂದರೆ ಯಾವಾಗಲೂ ಇವತ್ತು ನಾವು ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಾಗಿದ್ರೇ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಅದ ಸಮಸ್ಯೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸರಳ ಆಗ್ತದೆ. ಆಮೇಲೆ ಲಾಭವನ್ನು ಕಂಡಾಗ ನಾವು ಸಂತೋಷ ಪಟ್ಟರೆ ಇನ್ನೂ ತಾವು ಇನ್ನೊಬ್ಬರಿಗೆ ಒಂಥರ ಹುರುಪು ಬರೋವಂಥ ಒಂದು ಅವಕಾಶ ಇರ್ತದೆ. ಹಂಗೆ ಯಶಸ್ಸಿನತ್ತ ನಿಮ್ಮ ರೈತ ಉತ್ಪಾದಕ ಕಂಪನಿ ಮುನ್ನಡೆಯಲಿ ಅಂತ ಹೇಳ್ತಾ, ಕೊನೆಯದಾಗಿ ಈಗ ಬೇರೆ ಬೇರೆ ಊರೊಳಗೂ ಕೂಡ ನಾವು ಉತ್ಪಾದಕ ಕಂಪನಿ ಮಾಡಬೇಕು ಅಂತಕೊಂಡು ವಿಚಾರ ಮಾಡ್ತಿರ್ತಾರೆ, ಅವ್ರಿಗೆ ಏನು ಮಾರ್ಗದರ್ಶನ ಮಾಡ್ತೀರಿ? ಈಗ ನೀವು ಪ್ರಾರಂಭಿಕವಾಗಿ ಹೇಳಿದರೆ ನಮಗಿದು ಬಹಳ ಕಬ್ಬಿಣದ ಕಡಲೆ ಆಗಿತ್ತು, ಮಾಡೋದಂಗಿಲ್ಲ. ಬರಬರ್ತಾ ಅದನ್ನು ನಾವು ನಿರ್ವಹಿಸೋದು ಅನೇಕ ಸಮಸ್ಯೆಗಳನ್ನು ಅನೇಕ ವಿರೋಧಗಳನ್ನು ವ್ಯಕ್ತಪಡಿಸಿದ್ದೀವಿ. ಆದರೂ ಒಂದು ಗಟ್ಟಿಯಾದ ಆತ್ಮವಿಶ್ವಾಸದಿಂದ ನಾವು ಮುಂದೆ ಬಂದೀವಿ. ಆ ದಿಶೆಯಲ್ಲಿ ಮಾಡಬೇಕನ್ನೋ ಆತ್ಮವಿಶ್ವಾಸದಿದ್ದರೆ ಬೇಕಾದ ಮಾಡ್ಬೋದು, ಮಾಡುವಂಥ ಮನಸ್ಸು ಬೇಕು. ಅಲ್ಲಿ ಆಡಳಿತ ಸಮಾನ ಮನಸ್ಕರೆಲ್ಲ ಗುಂಪು ಕೂಡ ಮಾಡಿದ್ದಾದರೆ ಅಥವಾ ಮುಂದೆ ಯಾರು ಬಂದು ಮಾಡ್ತೇನಂತ ನಮ್ದೇನಾರು ಸಲಹೆ ಸೂಚನೆ ಕೊಡೋದಿದ್ದರೆ ನಾವೇನು ತೊಂದರೆ ಅನುಭವಿಸ್ತೀವಿ ಅಥವಾ ಯಾವ ಕೈ ಅನುಭವವನ್ನು ಅನುಭವಿಸ್ತೀವಿ ಅವ್ರಿಗೆ ಆಗಲಂಗೆ ನಾವು ಒಂದು ಉತ್ತಮವಾದ ದಾರಿಯಲ್ಲಿ ಹೋಗಲಿಕ್ಕೆ ನಮ್ಮದು ಅನುಭವ ಮತ್ತು ನಮ್ಮ ಮಾತುಗಳನ್ನು ಅಥವಾ ನಮ್ಮ ಸಲಹೆಗಳನ್ನು ಕೊಡೋಕ್ಕೆ ಯಾವುದೇ ಸಮಯದಲ್ಲಿ ಸಿದ್ಧಿದ್ದೇವೆ ಅಂತ ನಾವು ಈ ಮುಖಾಂತರ ಹೇಳ್ತೀವಿ. ನಿಮ್ಮ ದೂರವಾಣಿ ಸಂಖ್ಯೆ? ನನ್ನ ದೂರವಾಣಿ ಸಂಖ್ಯೆ 9620130330. ದೂರವಾಣಿ ಸಂಖ್ಯೆ ನಿನ್ನೆ ಹೇಳ್ಬಿಡಿ, 9620107330. ರೈತ ಬಾಂಧವರೇ, ರೈತ ಉತ್ಪಾದಕ ಕಂಪನಿ ಅಂತಂದರೆ ನಮ್ಮದೇ ಒಂದು ಕಂಪನಿ, ನಾವೆಲ್ಲ ರೈತರು ಕೂಡಿ ಮಾಡುವಂಥ ಒಂದು ಕಂಪನಿ. ಯಾಕಂದರೆ ಇದು ಆರ್ಥಿಕ ಕಂಪನಿ ಅಷ್ಟೇ ಅಲ್ಲ, ಇದು ನಿಮಗೆ ಒಂದು ಮಾಹಿತಿಯನ್ನು ನೀಡುವಂಥ ಕಂಪನಿ, ಆಮೇಲೆ ನಿಮ್ಮ ಇಳುವರಿಗೆ ಸರಿಯಾದ ಮಾರುಕಟ್ಟೆಯನ್ನು ಹುಡುಕಿಕೊಡುವಂಥ ಕಂಪನಿ, ನಿಮ್ಮ ಸರ್ವತೋಮುಖ ಬೆಳವಣಿಗೆಗೆ ಇರುವಂಥ ಕಂಪನಿ. ದೊಡ್ಡ ದೊಡ್ಡ ಗ್ರಾಮಗಳಲ್ಲಂತೂ ಕನಿಷ್ಠ ಈ ರೈತ ಉತ್ಪಾದಕ ಕಂಪನಿಗಳು ಬರುವಂಗಾಗಲಿ, ಮಧ್ಯವರ್ತಿಗಳ ಒಂದು ಶೋಷಣೆಯಿಂದ ನೀವು ತಪ್ಪುವಂಗಾಗಲಿ, ನಿಮ್ಮ ಜೀವನ ಸರ್ಕಾರದ ಎಲ್ಲ ಒಂದು ಯೋಜನೆಗಳು ಸರಿಯಾಗಿ ರೈತರಿಗೆ ಮುಟ್ಟುವಂಗಾಗಲಿ, ಮತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸಿಗುವಂಥ ವಿಶೇಷ ಸವಲತ್ತುಗಳನ್ನು ರೈತ ಉತ್ಪಾದಕ ಕಂಪನಿಗಳು ನೇರವಾಗಿ ಅವರಿಗೆ ಸರಿಯಾಗಿ ಮಾಹಿತಿಯನ್ನು ನೀಡೋದ್ರ ಮೂಲಕ ಅವರಿಗೆ ತಲುಪುವಂಗೆ ಮಾಡ್ತಾರೆ. ಇದನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಳ್ಳೋಣ. ರೈತರೇ, ನೀವು ಎದ್ದೇಳಿ, ಸಾಕಷ್ಟು ಸಮಸ್ಯೆಗಳಿಂದ ನಿಮ್ಮನ್ನೇ ನೀವು ಬಿಡುಗಡೆ ಮಾಡ್ಕೊಳ್ಬೇಕು ಅಂದರೆ ಒಂದೇ ದಾರಿ, ರೈತ ಉತ್ಪಾದಕ ಕಂಪನಿಗಳನ್ನು ತೆಗೆಯಿರಿ, ಅವರ ಸದಸ್ಯರಾಗಿರಿ, ಹಾಗೆಯೇ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ, ಒಟ್ಟಾಗಿ ಸಮಸ್ಯೆಗಳನ್ನು ಎದುರಿಸಿ, ಒಟ್ಟಾಗಿ ಆನಂದವನ್ನು ಅನುಭವಿಸಿ ಅಂತ ಹೇಳ್ತಾ, ಯೋಗಪ್ಪ ಧಾರವಾಡವರೇ, ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದೆಲ್ಲ ಶ್ರೇಯಸ್ಸು ನಮ್ಮ ರೈತರಿಗೆ ಮತ್ತು ನಮ್ಮ ಆಡಳಿತ ಮಂಡಳಿಗೆ ಸಲ್ತೈತಂತ ಈ ಮೂಲಕ ಹೇಳ್ತೀನಿ. ಇದುವರೆಗೆ ರೈತರ ಅಭಿವೃದ್ಧಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರ ಈ ಕುರಿತು ಮೊರಬದ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಯೋಗಪ್ಪ ಧಾರವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ಸುಮಾ ಸುರೇಶ್. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಕುಂದಗೋಳ ತಾಲೂಕಿನ ಇನಾಮಕೊಪ್ಪದ ಸುವರ್ಣ ವೀರಭದ್ರಯ್ಯ ಹಿರೇಮಠ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮಾಟ ಕಂಡೆ ಮಾಟದ ಬಾಗಿಲ ಕಂಡೆ ಕಟದ ರುದ್ರಾಕ್ಷಿ ಸರ ಕಂಡೆ ಆತ್ಮಾನಂದ ಗುರುವರನ ಕಂಡಿರುವ ಪಟ್ಟದ ಸ್ವಾಮಿನ ಬಸವಣ್ಣನ ಸ್ವಾಮೀನ ಬಸವಣ್ಣನ ಹೀರವ್ವ ಪಟ್ಟದ ಸ್ವಾಮೀನ ಬಸವಣ್ಣನ ಬಲಕ ಬಂಗಾರದ ಬಾಮಿ ಎಡಕ ಸಿಂಗಾರದ ಬಾಮಿ ಬಲಕ ಬಂಗಾರದ ಬಾಮಿ ಎಡಕ ಸಿಂಗಾರದ ಬಾಮಿ ಬಾಮಿ ದಂಡಿ ಮ್ಯಾಲ ಜಳಕ ಮಾಡೋ ಆತ್ಮಾನಂದ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಬಾಮಿ ದಂಡಿ ಮ್ಯಾಲ ಜಳಕ ಮಾಡೋ ಆತ್ಮಾನಂದ ಗುರುವರನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಕಂಡಿರುವ ಪಟ್ಟದ ಸ್ವಾಮೀನ ಬಲಕ ಬನ್ನಿಯ ಪತ್ರಿ ಅಡಕ ಬಿಲ್ಲ ಪತ್ರಿ ಬಲಕ ಬನ್ನಿಯ ಪತ್ರಿ ಎಡಕ ಬಿಲ್ಲ ಪತ್ರೆ ಸಿಂಗಾರ ಗದಿಗೆ ಮ್ಯಾಲ ಶಿವಪೂಜೆ ಮಾಡೋ ಆತ್ಮಾನಂದ ಗುರುವರನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಸಿಂಗಾರ ಗದಿಗೆ ಮ್ಯಾಲ ಶಿವಪೂಜೆ ಮಾಡೋ ಆತ್ಮಾನಂದ ಗುರುವರನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಕಂಡಿರುವ ಪಟ್ಟದ ಸ್ವಾಮೀನ ಬಲಕ ಸೇವಂತಿಗೆ ತೋಟ ಎಡಕ ಸಂಪಿಗೆ ತೋಟ ಬಲಕ ಸೇವಂತಿಗೆ ತೋಟ ಎಡಕ ಸಂಪಿಗೆ ತೋಟ ಸಿಂಗಾರ ಗದಿಗೆ ಮ್ಯಾಲ ಶಿವಪೂಜೆ ಮಾಡೋ ಆತ್ಮಾನಂದ ಗುರುವರನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಸಿಂಗಾರ ಗದಿಗೆ ಮ್ಯಾಲ ಶಿವಪೂಜೆ ಮಾಡೋ ಆತ್ಮಾನಂದ ಗುರುವರನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಹಣ್ಣು ಹಂಪಲ ತರಿಸಿ ಬೆಳ್ಳಿ ತಾಟ್ನಾಗಿಡಿಸಿ ಹಣ್ಣು ಹಂಪಲ ತರಿಸಿ ಬೆಳ್ಳಿ ತಾಟ್ನಾಗಿಡಿಸಿ ತರಸಿ ಅಭಿಷೇಕ ಮಾಡೋ ಆತ್ಮಾನಂದ ಗುರುವರನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಕಾಳನ್ನು ತರಸಿ ಅಭಿಷೇಕ ಮಾಡೋ ಆತ್ಮಾನಂದ ಗುರುವರನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಕಂಡಿರುವ ಪಟ್ಟದ ಸ್ವಾಮೀನ ಬಸವಣ್ಣನ ಜೋಡ ಮಧ್ಯಾಹ್ನ ಸಿರಿ ಜೋಡ ನೀರಿಗೆ ಒಯ್ದ ಜೋಡ ನೀರಿಗೊಯ್ದ ಜೋಡ ಮಧ್ಯಾಹ್ನ ಸಿರಿ ಜೋಡ ನೀರಿಗೆ ಒಯ್ದ ಜೋಡ ನೀರಿಗೊಯ್ದ ಸಣ್ಣ ಗಲತಿ ಜರದ ಕೊಬ್ಬ ಸಬಿರದಳ ಮೈಯಲ್ಲೇ ಇದುವರೆಗೆ ಕುಂದಗೋಳ ತಾಲೂಕಿನ ಇನಾಮ್ ಕೊಪ್ಪದ ಸುವರ್ಣ ವೀರಭದ್ರಯ್ಯ ಹಿರೇಮಠ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಗಂಗಾವತಿ ಮಾರುಕಟ್ಟೆ